ನಿರ್ಧಾರ, ಕೇಂದ್ರ ಸಚಿವ ವಿ ಸೋಮಣ್ಣ. ಧರ್ಮಸ್ಥಳ ಪ್ರಕರಣ, ವಿದೇಶಿ ಹಣದ ಹರಿವಿನ ಕುರಿತಂತೆ ಕೇಂದ್ರ ಸರ್ಕಾರ ಪರಿಶೀಲನೆ, ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ನಾಳೆ ಬೆಂಗಳೂರಿನಲ್ಲಿ ಶಿಲ್ಪ ಸಮಾಗಮ ಮೇಳ, ಕೇಂದ್ರ ಸಚಿವರಾದ ವೀರೇಂದ್ರ ಕುಮಾರ್ ಹಾಗೂ ರಾಮದಾಸ್ ಅಠಾವಳೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಈಗ ವೇಳೆ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿಯ ಜೀವನ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ನಿಲ್ಲದೆ ಆದರೆ ಬೆನಿಫಿಟ್ಸ್ ಗಳೆಲ್ಲ. ಎಲ್ಐಸಿ ಪ್ರತಿ ಕ್ಷಣವು ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಾರ್ಯಚಟುವಟಿಕೆಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಕೇಂದ್ರದ ಸಹಾಯಕ ಕೃಷಿ ನಿರ್ದೇಶಕರಾದ ಜಿಟಿ ಸೌಮ್ಯಶ್ರೀ ಹಾಗೂ ಮಂಡ್ಯ ತಾಲೂಕು ದುದ್ದಾ ಹೋಬಳಿ ಹುಳ್ಳೇನಹಳ್ಳಿಯ ಸಿಎ ಅರ್ಪಿತಾ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಎನ್ ಕೇಶವಮೂರ್ತಿ. ಅರ್ಪಿತಾ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಕೃಷಿ ಇಲಾಖೆಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಹೌದು ಸರ್. ಕೇಂದ್ರದ ಮುಖ್ಯಸ್ಥರು ತಾವು. ಈ ಕೇಂದ್ರದ ಬಗ್ಗೆ, ಇದರ ಪ್ರಾಮುಖ್ಯತೆ ಬಗ್ಗೆ, ಇದು ನೀಡುವಂತಹ ತರಬೇತಿಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತ ಸರ್. ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ಏನು ಮಂಡ್ಯ ಜಿಲ್ಲೆ ಅಂತ ಬಂದರೆ ಕೃಷಿ ಪ್ರಧಾನ ಜಿಲ್ಲೆ. ಎಲ್ಲರಿಗೂ ತಿಳಿದಿರೋ ಹಾಗೆ ನಮ್ಮ ಏನು ಮಂಡ್ಯದಲ್ಲಿ ವಿ ಸಿ ಫಾರ್ಮ್ ಅಂತ ಕೇಳ್ಪಟ್ರೆ, ವಿ ಸಿ ಫಾರ್ಮ್ ಅಂತ ಅಂದರೆ ಅಲ್ಲಿ ಬಹಳ ಸಂಸ್ಥೆಗಳು ಬರ್ತವೆ. ಈಗ ಪ್ರಾರಂಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, ಹಾಗೆ ಮುಂದಕ್ಕೆ ಹೋಗ್ತಾ ಬಲಗಡೆಗೆ ಕಾಲೇಜ್ ಸಿಗುತ್ತೆ, ಮತ್ತೆ ಮುಂದಕ್ಕೆ ಹೋಗ್ತಾ ಒಂದು ZRS ಅಂತ ಏನು ವಲಯ ಕೃಷಿ ಸಂಶೋಧನಾ ಕೇಂದ್ರ ಸಿಗುತ್ತೆ. ಹಾಗೆ ಮುಂದೆ ಹೌದು ಹೌದು ಸರ್, ಹಾಗೆ ಮುಂದೆ ಹೋದ್ರೆ ಎಡಗಡೆಗೆ ಬೆಲ್ಲದ ಪಾರ್ಕ್ ಸಿಗುತ್ತೆ. ಕೊನೆಯದಾಗಿ ತಮಗೆ ರೈತರಿಗೆ ಸಿಗಂಥದ್ದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ. ಅವೆಲ್ಲವೂ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟರೆ ಕೃಷಿ ಇಲಾಖೆಗೆ ಒಳಪಡುವ ಒಂದು ಕೇಂದ್ರ ವಿ ಸಿ ಫಾರ್ಮ್ನಲ್ಲಿರೋದೇ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ. ಅದು ಕೃಷಿ ಇಲಾಖೆ ಅಡಿಯಲ್ಲಿ ಬರುತ್ತೆ ಸರ್. ಅದಕ್ಕೆ ಅಲ್ಲಿ ನಾನು ಸಹಾಯಕ ಕೃಷಿ ನಿರ್ದೇಶಕಿಯಾಗಿ ಕಳೆದ 1 ವರ್ಷದಿಂದ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಸರ್, ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಮುಖ್ಯವಾಗಿ ನಮ್ಮದು ಏನು ಮೇಲ್ಕೋಟೆ ಮಾರ್ಗವಾಗಿ ನಾವಾಗಲೇ ತಿಳಿಸಿದ ಹಾಗೆ ಬರೋಂಥದ್ದು. ಇದು 1954 ಪ್ರಾರಂಭವಾಗಿರ್ತಕ್ಕಂತಹ ಸರಿಸುಮಾರು 70 ವರ್ಷದ ಅಂತಹ ಇತಿಹಾಸ ಉಳ್ಳುವಂತಹ ಕೇಂದ್ರ ಆಗಿರುತ್ತೆ. ಇದನ್ನು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಏನು ಬರುತ್ತೆ, ಇದನ್ನು ಮುಂಚೆ GTC ಅಂತ ಕರಿತಿದ್ರು. ಇವಾಗಲೂ ಕೂಡ ಅಕ್ಕಪಕ್ಕದ ರೈತರನ್ನ DATC ಅಂದರೆ ಅವ್ರಿಗೆ ಅರ್ಥ ಆಗಲ್ಲ. GTC ಅಂದರೆ ಹೌದು, ಅದು ಗ್ರಾಮೀಣ ಟ್ರೈನಿಂಗ್ ಸೆಂಟರ್ ಅಂತ ಇದು ಪ್ರಾರಂಭ ಆಯಿತು. ಅಂದಿಗೆ ಏನು ನಮ್ಮ ಗ್ರಾಮ ಸಹಾಯಕರು ಇರ್ತಾರೆ ಅವ್ರಗಳಿಗೆ ತರಬೇತಿಯನ್ನು ನೀಡುವಂಥದ್ದು ಕೂಡ ಇಲ್ಲಿ ಆಗ್ತಾಯಿತ್ತು. ನಾವು ಕೇಳಿರೋ ಮಟ್ಟಕ್ಕೆ ಅಲ್ಲಿ ಅವತ್ತಿಗೆ ಸರಿಸುಮಾರು 40 ಜನ, ಇನ್ಕ್ಲೂಡಿಂಗ್ ಒಂದು ಪ್ರಿನ್ಸಿಪಲ್ ಏನು ಹೆಡ್ಕ್ವಾರ್ಟರ್ ಇದ್ದರು, ಅವರು ಬಂದು IAS ಆಫೀಸರ್ ಇರ್ತಿದ್ರು, ಅವರ ಕೆಳಗಡೆ 40 ಜನ ವರ್ಕಿಂಗ್ ಸ್ಟಾಫ್ ಇರುವಂತಹ ಕೇಂದ್ರ ಆಗಿತ್ತು. ನಾವು ಅಲ್ಲಿಗೆ ಬಂದರೆ ಗೊತ್ತಾಗುತ್ತೆ ಸರ್, ಭಾಳಷ್ಟು ಏನು ಹಳೆ ಕಟ್ಟಡಗಳು ಅಲ್ಲಿ ಕಾಣ್ತಾ ಬರ್ತವೆ. ಅಂದರೆ ಅಂದ ಕಾಲದಲ್ಲಿ ಆಗಿರತಕ್ಕಂತಹ ಕಟ್ಟಡಗಳು. ಇವತ್ತಿಗೆ ನಾವು ಅದನ್ನು ಏನು ಬದಲಾಗಿ DATC ಅಂತ, ಡಿಸ್ಟ್ರಿಕ್ಟ್ ಅಗ್ರಿಕಲ್ಚರ್ ಟ್ರೈನಿಂಗ್ ಸೆಂಟರ್, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರವಾಗಿ ಅದು ಕಾರ್ಯ ನಿರ್ವಹಿಸ್ತಾ ಇದೆ. ಇಂದಿಗೂ ಕೂಡ ತರಬೇತಿಗಳು ನಡೀತಾ ಬರ್ತಾ ಇವೆ. ಆ ಮುಖ್ಯ ಉದ್ದೇಶ ಏನಂತ ಅಂದರೆ, ನಮ್ಮ ಜಿಲ್ಲೆಯ 7 ತಾಲೂಕಿನ ಆಸಕ್ತ ರೈತರಿಗೆ ನಾವು ಅವರ ಆಸಕ್ತ ವಿಷಯ ನೀಡ್ ಬೇಸ್ಡ್ ಏನು ತರಬೇತಿಗಳನ್ನ ನಾವು ಕೊಡ್ತಾ ಬರ್ತಾ ಇದ್ದೀವಿ ಸರ್. ಸಿಬ್ಬಂದಿಗಳೇನಿದ್ದೀರಿ ಮೇಡಮ್? ಈಗ ಸಿಬ್ಬಂದಿಗಳು ಅಲ್ಲಿ ಬಂದಾಗ ಸಿಬ್ಬಂದಿಗಳು ಒಬ್ಬರು ಸಹಾಯಕ ಕೃಷಿ ನಿರ್ದೇಶಕರು ಮತ್ತು ತರಬೇತಿಗೆ ಅಂತಲೇ ಇಬ್ಬರು ಕೃಷಿ ಅಧಿಕಾರಿಗಳು ಇರಬೇಕಾಗಿತ್ತು. ಇವಾಗ ಸ್ವಲ್ಪ ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಇರೋದ್ರಿಂದ ಒಬ್ಬ ಕೃಷಿ ಅಧಿಕಾರಿ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮಂದು ಅಟ್ಯಾಚ್ ಆದಂಗೆ ನಮ್ಮದು ಬೀಜೋತ್ಪಾದನಾ ಕೇಂದ್ರವು ಕೂಡ ಇರುತ್ತೆ. ನಾವಲ್ಲಿ ಸರ್ಕಾರಕ್ಕೆ ಏನು ಬಿತ್ತನೆ ಬೀಜಗಳನ್ನ ಕೂಡ ಬೆಳೆದು ಕೊಡಬೇಕಾಗಿರೋಂತಹ ಒಂದು ಕೆಲಸವೂ ಕೂಡ ಡಿ ಎ ಟಿ ಸಿಗೆ ಅಟ್ಯಾಚ್ ಆಗಿದೆ. ಅಲ್ಲಿ ಒಬ್ಬರು ಕೃಷಿ ಅಧಿಕಾರಿ ಇದ್ದಾರೆ ಸರ್. ಜೊತೆಗೆ ಎನ್ ಎಂ ಆರ್ ಲೇಬರ್ಸ್ ಡಿ ಗ್ರೂಪ್ ನೀಡೋದಕ್ಕೆ ಏನೇ ಸೌಲಭ್ಯ ಇದೆ ಮೇಡಮ್ ನಿಮ್ಮ ಕೇಂದ್ರದಲ್ಲಿ? ನಮ್ಮಲ್ಲಿ ತರಬೇತಿ ನೀಡಲಿಕ್ಕೆ ಸುಸಜ್ಜಿತವಾದ ಏನು ಸ್ಮಾರ್ಟ್ ಟಿ ವಿ ಆಗ್ಬೋದು ಅಥವಾ ನಮ್ಮದು ಪ್ಯಾನಲ್ ಪ್ರೊಜೆಕ್ಟರ್ ಆಗ್ಬೋದು, ಎರಡು ತರಬೇತಿ ಕೊಠಡಿಗಳಿವೆ. ಒಂದು ತರಬೇತಿ ಕೊಠಡಿಯಲ್ಲಿ ನಾವು ಸರಿಸುಮಾರು 40-50 ಜನನ ಅಕಾಮಡೇಟ್ ಮಾಡಿ ನಾವು ಒಂದೇ ಬಾರಿಗೆ ನಾವು ಎರಡು ಕೊಠಡಿಯಲ್ಲೂ ಕೂಡ ತರಬೇತಿಯನ್ನು ಕೊಡುವಂಥದ್ದು. ಅದಕ್ಕೆ ಬೇಕಾದಂತಹ ಏನು ಇದಾರೆ ಫೆಸಿಲಿಟೀಸ್, ಕಂಪ್ಯೂಟರ್ ಸಿಸ್ಟಮ್ಸ್ ಆಗ್ಬೋದು ಅಥವಾ ಲ್ಯಾಪ್ಟಾಪ್ಸ್ ಆಗ್ಬೋದು ಮತ್ತು ಸೀಟಿಂಗ್ ಅರೇಂಜ್ಮೆಂಟ್ಸ್. ಅದ್ರ ಜೊತೆಗೆ ರೈತರಿಗೆ ನಾವು ವಿವಿಧ ರೀತಿಯ ತರಬೇತಿಗಳನ್ನ ಕೊಡ್ತೇವೆ ಸರ್. ಈಗ ಬೆಳಗ್ಗೆ ಬಂದು ಸಂಜೆ ಮಾಹಿತಿಯನ್ನು ತಿಳ್ಕೊಂಡು ಹೋಗೋಂಥದ್ದು ಒಂದು ದಿನದ ತರಬೇತಿ ಆಗಿರುತ್ತೆ. ನಾವು 3 ದಿನದ ತರಬೇತಿಗಳನ್ನ ಕೂಡ ಇಟ್ಕೋತೀವಿ. ಅಲ್ಲಿ ರೈತರು ಬಂದು ಅಲ್ಲೇ ಉಳ್ಕೊಳ್ಳಿಕ್ಕೂ ಕೂಡ ಸರ್ಕಾರ ಅದನ್ನು ವ್ಯವಸ್ಥೆಯನ್ನು ಮಾಡಿದೆ. ಅವರಿಗೆ ಸುಸಜ್ಜಿತವಾದ ಕೊಠಡಿಗಳು ಕೂಡ ಲಭ್ಯ ಇದೆ. ಅವರೇ ರೈತರು ಅಲ್ಲಿ ಬಂದು ಉಳಿದುಕೊಂಡು ತರಬೇತಿಯನ್ನು ಕೂಡ ಪಡೆದು ಹೋಗಬಹುದು. ಮಹಿಳೆಯರಿಗೆ ಪ್ರತ್ಯೇಕ, ಪುರುಷರಿಗೆ ಪ್ರತ್ಯೇಕ ಅಂತ ಆತರ ಏನಿಲ್ಲ ಸರ್, ಆತರ ಇಲ್ಲ. ಬಟ್ ನಮ್ಮಲ್ಲಿ ಒಂದು ಉಳಿಯೋದಕ್ಕೆ ವ್ಯವಸ್ಥೆ ಪ್ರತ್ಯೇಕವಾಗಿದೆ ಸರ್. ಮತ್ತೆ ಇನ್ನೊಂದು ಏನಂತ ಅಂದ್ರೆ ನಮ್ಮಲ್ಲಿ ಸರಿಸುಮಾರು ಒಂದು ತರಬೇತಿ ಅಂದ್ರೆ ಮ್ಯಾಕ್ಸಿಮಮ್ 50 ಜನಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. ಸಾಂಸ್ಥಿಕ ತರಬೇತಿ ಅಂತ ಬಂದಾಗ, ಈ ಸಾಂಸ್ಥಿಕ ತರಬೇತಿ ಅಂತ ಬಂದಾಗ 50 ಜನ ಇದ್ದಾಗ ನಮ್ಮೇನು ಕೊಠಡಿಗಳಿವೆ ಅದ್ರಲ್ಲಿ ನಾವು ಒಂದ್ ಸೈಡ್ ಉಮೆನ್ಗೆ ಒಂದ್ ಸೈಡ್ ಮೆನ್ಗೆ ಅಂತೇಳಿ ನಾವು ಅಕಾಮಡೇಟ್ ಮಾಡ್ಕೋತೀವಿ. ಜೊತೆಗೆ ಇಲ್ಲಿ ಇನ್ನೊಂದು ಏನಾಗುತ್ತೆ, 5 ದಿನದ ತರಬೇತಿಗಳನ್ನ ಕೂಡ ನಾವು ಮಾಡ್ಬೋದು. ನಮ್ಮ ಆಸ್ ಪರ್ ಮಾರ್ಗಸೂಚಿ ಅನ್ವಯ 1, 3 ಅಥವಾ 5 5 ದಿನಗಳು ಅಂತ ಅಂದಾಗ ನಾವು ಸ್ಪೆಷಲ್ ಟ್ರೈನಿಂಗ್ ವಿಶೇಷ ತರಬೇತಿಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ನಾವು ಅದನ್ನ ಪ್ರಸ್ತಾವನೆ ಸಲ್ಲಿಸಿ ನಾವು ತರಬೇತಿಗೆ ಅವಕಾಶವನ್ನು ಪಡ್ಕೊಂಡು ನಾವು ಅದನ್ನ ತರಬೇತಿಯನ್ನ ನೀಡಬೇಕಾಗತ್ತೆ. ಜೊತೆಗೆ ಅಧ್ಯಯನ ಪ್ರವಾಸಗಳು ಕೂಡ ಇದ್ರ ಜೊತೆಗೆ ಇರ್ತವೆ ಸರ್. ಅರ್ಪಿತಾ ಅವರು ಯಾವ ಊರಿನವರು? ಉಳ್ಳೆನಳ್ಳಿ ಸರ್. ನಿಮ್ಮ ಹುಟ್ಟೂರು ಯಾವ್ದಮ್ಮ? ನಮ್ಮ ಹುಟ್ಟೂರು ಚಂದಗಾಲು ಸರ್. ನಿಮ್ಮ ತಂದೆ ತಾಯಿ ರೈತರ? ಹೌದು ಸರ್. ಹೌದು. ಏನ್ ಬೆಳೀತಿದ್ರು, ಎಷ್ಟು ಜಮೀನಿತ್ತು? ಸರ್, ನಮ್ಮ ತಾಯಿ ಮನೆಯಲ್ಲಿ 6.5 ಎಕರೆ ಜಮೀನಿದೆ. ನಮ್ಮ ತಂದೆಯವರು ವ್ಯವಸಾಯನೇ ಮಾಡ್ತಿದ್ದು, ಕಬ್ಬು ಸ್ವಲ್ಪ ಭತ್ತ ಎರಡೂ ಬೆಳೀತಾ ಇದ್ರು ಸರ್. ನೀವೆಷ್ಟು ಜನ ಮಕ್ಕಳು? ಇಬ್ರು ಸರ್. ಇಬ್ರು ಹೆಣ್ಮಕ್ಳು? ಇಬ್ರು ಹೆಣ್ಮಕ್ಳೆ. ನೀವು ದೊಡ್ಡವರ? ಹೌದು. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಏನು ಅರ್ಪಿತ ಅವ್ರೆ, ಏನು ಓದಿದ್ರಿ? B.com ಸರ್. ಎಲ್ಲಿ ಓದಿದ್ರಿ ಸರ್? 1-7 ಚಂದಗಾಲಲ್ಲೇ ಓದಿದ್ವಿ, ಕಾನ್ವೆಂಟ್ ಇತ್ತಲ್ಲ ಅಲ್ಲೇ ಓದಿದ್ವಿ. ಅದಾದ್ಮೇಲೆ ಲಕ್ಷ್ಮೀ ಜನಾರ್ದನ ಸ್ಕೂಲ್ ಮಂಡ್ಯ, ನೆಕ್ಸ್ಟ್ ವುಮೆನ್ಸ್ ಕಾಲೇಜ್ ಸರ್. ಅಲ್ಲಿ B.com ಆದಾದ್ಮೇಲೆ ನೆಕ್ಸ್ಟ್ ಜಾಬ್ ಆ ತರದೇನು ಮಾಡಕ್ಕಾಗ್ಲಿಲ್ಲ. ಪಕ್ಕದಲ್ಲೇ ಕೃಷಿ ಕಾಲೇಜ್ ಇತ್ತಲ್ಲ, ಯಾಕೆ ಕೃಷಿ ಓದ್ಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಗೆ ಸರ್? ಅಂದ್ರೆ ಏನಂದ್ರೆ ಅವಾಗ ಮನೇಲಿ ಹೇಳದ್ದು ವಿಚಾರನೆ ಸ್ವಲ್ಪ ಅಂದ್ರೆ ಸ್ವಂತವಾಗಿ ನಾವು ಆಯ್ಕೆ ಮಾಡ್ಕೊಳ್ಳೋ ತರ ಇರ್ಲಿಲ್ಲ ಸರ್. B.com ಓದೋದು ಮನೇಲಿ ಹೇಳಿದ್ದ? ಇಲ್ಲ ಸರ್, ಅಂದ್ರೆ ಈ ತರ ಕೃಷಿ ಅಂದ್ರೆ ಆ ಕಡೆಗೆ ಕಾನ್ಸಂಟ್ರೇಷನ್ ಯಾರು ನಮಗೂ ಬಂದಿಲ್ಲ ಮೇ ಬಿ. ಅದಲ್ದೆ ಮನೇಲಿ ಕೂಡ ಅದನ್ನ ಯಾರು ಪ್ರಿಫರ್ ಮಾಡ್ಲಿಲ್ಲ ಸರ್. ಆಯ್ತಮ್ಮ, B.com ಚೆನ್ನಾಗಿ ಓದಿದ್ರಿ. ಹೌದು ಸರ್. ಅಲ್ವಾ? ಹೌದು. ಆಮೇಲೆ ಮದುವೆ ಆಗಿದ್ದು ರೈತನನ್ನೇ? ಹೌದು ಸರ್. ಹೌದು, ನಮ್ಮ ಸಂಬಂಧನೆ. ಓ, ನೆಂಟ್ರೆ. ಸರಿ ಅಮ್ಮ. ಈಗ ಯಜಮಾನ್ರ ಕಡೆ ಎಷ್ಟು ಜಮೀನಿದೆ, ಅವ್ರೇನ್ ಬೆಳೀತಾರೆ? ಅವರು ವ್ಯವಸಾಯನೇ ಸರ್, ಕಬ್ಬು ಭತ್ತನೇ ಬೆಳೆಯೋದು. ಇತ್ತೀಚೆಗೆ ಭತ್ತನೂ ಸ್ಟಾಪ್ ಮಾಡಿದೀವಿ, ಕಬ್ಬಷ್ಟೇ. ಅದಕ್ಕೆ ನಿಮಗೆ ಗೊತ್ತಿಲ್ವಾ ಯಾಕೆ ನಿಲ್ಸಿದ್ರು? ಇಲ್ಲ ಸರ್, ಗೊತ್ತಿದೆ. ಏನಕ್ಕೆ ಅಂದ್ರೆ ಸ್ವಲ್ಪ ನೀರಿಗೆಲ್ಲ ತೊಂದರೆ ಆಗಿತ್ತು ಸರ್, ಸ್ವಲ್ಪ 1.5 ವರ್ಷ ಟೈಮಲ್ಲಿ. ಆಮೇಲೆ ಸ್ವಲ್ಪ ಆಳುಗಳದ್ನು ಸಮಸ್ಯೆ ಆಗಿ ಭತ್ತ ಸ್ಟಾಪ್ ಆಯ್ತು ಸರ್. ಈಗ ಬರೀ ಕಬ್ಬೇ? ಹೌದು ಸರ್. ನೀವು ಹೇಳಲ್ವಾ ಬೇರೆ ಏನಾದರೂ ಬೆಳೀರಿ, ಕಬ್ಬು ಒಂದೇ ನೋಡಿ ನೋಡಿ ಬೇಜಾರಾಗಿದೆ ಅಂತ? ಹೇಳ್ತಿದ್ದೀನಿ ಸರ್. ಆ್ಯಕ್ಚುಲಿ ನಾನು ಇವಾಗ ಟ್ರೈನಿಂಗ್ ಮುಗಿಸ್ಕೊಂಡು ಟ್ರೈನಿಂಗ್ ಅಂತ ಹೋಗಿದ್ನಲ್ಲ GKVK ಅಲ್ಲಿಗೆ, ಕೋಲಾರ ಸೈಡು, ದೊಡ್ಡಬಳ್ಳಾಪುರ, ಅದಕ್ಕೆ ಹೋಗಿದ್ದು ಬಂದಾಗಿಂದ ನನಗೆ ಬದಲಾವಣೆ. ಪ್ರವಾಸಕ್ಕೆ ಕರ್ಕೊಂಡು ಹೋಗಿದ್ವಿ ಸರ್ ನಾವು ಇವ್ರನ್ನ. ಅದನ್ನ ನೋಡ್ಕೊಂಡು ಬಂದಾದ್ಮೇಲೆ ನನಗೆ ಬೇರೆ ಮೀನ್ಸ್ ಯಾವಾಗ್ಲೂ ಕಬ್ಬು ಭತ್ತ ಮೀನ್ಸ್ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಸರ್ ರೈತರು. ಹೆಂಗೆ ಅಂದ್ರೆ ನಾನು ಕಬ್ಬು ಬೆಳಿತಿದ್ದೀನಿ ಅಂದ್ರೆ ಕಬ್ಬೇ ಬೆಳೆಯೋದು ನಾನು ನೆಕ್ಸ್ಟ್ ವರ್ಷ, ಅದಾದ್ರೂ ನೆಕ್ಸ್ಟ್ ವರ್ಷ, ನೆಕ್ಸ್ಟ್ ಬೆಳೆಯೋರ್ಗು ಅದನ್ನೇ ಹೇಳೋದು. ಆ ತರ ಇರುತ್ತೆ ಸರ್. ಇದನ್ನ ನಾನು ನೋಡ್ಕೊಂಡು ಬಂದ್ಮೇಲಿಂದ ಏನನ್ಸ್ತಾ ಇದೆ ಅಂದ್ರೆ ತುಂಬಾ ತರ ಅವಕಾಶಗಳಿರುತ್ತೆ, ಆದ್ರೆ ನಾವೇ ಸರಿಗೆ ಅದನ್ನ ಅಳವಡಿಸ್ಕೊಂಡಿಲ್ಲ ಅನ್ನಿಸ್ತು ನನಗೆ. ಈಗ ಅಧ್ಯಯನ ಪ್ರವಾಸ ಅಂತ ಹೋಗಿದ್ರಲ್ಲಮ್ಮ, ಹೌದು, ಎಷ್ಟು ಜನ ಹೋಗಿದ್ರಿ ನೀವು? ಹೋಗಿದ್ವಿ ಸರ್, ಒಂದು 40 ಜನ ಹೋಗಿದ್ವಿ. ಎಲ್ಲೆಲ್ಲಿ ಕರ್ಕೊಂಡು ಹೋಗಿದ್ರು ಸರ್? ಕೋಲಾರ್ಗ್ ಹೋಗಿದ್ವಿ, ಚಿಕ್ಕಬಳ್ಳಾಪುರ್ಗ್ ಹೋಗಿದ್ವಿ, ದೊಡ್ಡಬಳ್ಳಾಪುರ್ಗೂ ಹೋಗಿದ್ವಿ. ಏನೇನ್ ನೋಡಿದ್ರಿ ಅಲ್ಲಿ ಸರ್? ತುಂಬಾ ತರ ವ್ಯವಸಾಯ ಪದ್ಧತಿಗಳು, ಫ್ಲೋರಿಕಲ್ಚರ್, ತುಂಬಾ ವಿಧ ವಿಧವಾದದ್ದು ವ್ಯವಸಾಯದ ರೀತಿ ನೀತಿಗಳು, ರೇಷ್ಮೆ ಹೈನುಗಾರಿಕೆ ನೋಡಿದ್ವಿ ಸರ್. ಹೈನುಗಾರಿಕೆ ಹತ್ರನು ಹೋಗಿದ್ವಿ, ಅವ್ರ ಮನೆಗೆಲ್ಲ ಅಲ್ಲೇ ಭೇಟಿ ಕೊಟ್ಟು ಊಟ ಎಲ್ಲ ಮುಗಿಸಿ ಅವ್ರದೆಲ್ಲ. ಹೌದು ಸರ್, ಕೋಲಾರ ಅಂದ್ರೆ ಸಿಲ್ಕು ಮಿಲ್ಕು ಅಂತಾರೆ ಅಲ್ವೇ ನಮ್ಮ. ಈಗ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದ್ಮೇಲೆ ನಿಮ್ಗೆ ಉತ್ಸಾಹ ಜಾಸ್ತಿ ಆಗ್ಬಿಟ್ಟಿದೆ. ಹೌದು ಸರ್, ತುಂಬಾ ಜಾಸ್ತಿನೇ ಆಗಿದೆ. ಯಜಮಾನ್ರಿಗೆ ಹೇಳ್ತಿದ್ರಿ? ಹೇಳ್ತಿದ್ದೀನಿ, ಬದಲಾವಣೆ ಮಾಡ್ಕೊಳ್ತಿದ್ದೀವಿ ನಮ್ಗೆ ಸ್ವಂತವಾಗಿ, ಯಾಕಂದ್ರೆ ನಾವು ಬೇರೆಯವ್ರಿಗೆ ಹೇಳಿ ಅವ್ರನ್ನ ಪರಿವರ್ತಿಸೋಕೆ ಮುಂಚೆ ನಾವು ಸ್ವಲ್ಪ ನಮ್ಮ ಕಡೆಯಿಂದ ಏನಾದರೂ ಇರಬೇಕಲ್ವಾ ಸರ್. ಹಂಗಾಗಿ ನಾವು ಇವಾಗ ಸ್ವಲ್ಪ ಕಬ್ಬು ಒಂದೆರಡು ಎಕರೆ ಸ್ಟಾಪ್ ಮಾಡಿ ಬಾಳೆ ಹಾಕೊಳ್ವ ಅಂತ ರೆಡಿ ಎಲ್ಲ ಆಗಿದೆ. ಆ್ಯಕ್ಚುಲಿ ಇವತ್ತು ಬಾಳೆ ಪೈರೆಲ್ಲ ಬರಬೇಕಿತ್ತು. ಹೌದೇ, ನಾನು ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಯಜಮಾನರಿಗೆ ಇನ್ಫ್ಲೂಯೆನ್ಸ್ ಮಾಡೋವಷ್ಟು ಇನ್ಫ್ಲೂಯೆನ್ಸು ನಿಮ್ಮ ಮೇಲೆ ಪ್ರವಾಸ ಮಾಡಿಬಿಟ್ಟಿದೆ. ಹೌದು ಸರ್, ತುಂಬ ಇನ್ಸ್ಪೈರ್ ಆಯಿತು. ನೀವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಬಗ್ಗೆ ಯಾವಾಗ ತಿಳ್ಕೊಂಡ್ರಿ? ಅಲ್ಲೊಂದು ತರಬೇತಿ ಸರ್, ನಮ್ಮ ನಿಯರೇ ಅದಿರೋದು ಉಳ್ಳೇನಳ್ಳಿಗೆ ವಿಸಿ ಫಾರ್ಮ್ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಏನಿಲ್ಲ, ಕರೆಕ್ಟ್, ತುಂಬಾ ಹತ್ರನೇ ಇದೆ. ಅಲ್ಲಿ ನಾನಾ ತರ ಈ ತರ ಚಟುವಟಿಕೆಗಳೆಲ್ಲ ನಡೀತಿರುತ್ತೆ ಸರ್. ಅಂದ್ರೆ ನಮಗ್ ಗೊತ್ತಾಗಿಲ್ಲ ಅಷ್ಟೇನೆ, ನನಗೆ ಇವಾಗ ಲಾಸ್ಟ್ ಒನ್ ಇಯರ್ ಇಂದಾನೆ ನನಗೆ ಇದ್ರ ಬಗ್ಗೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತಿರೋದು. ನಮ್ಮ ಮನೆಯವರೆಲ್ಲ ಮಧ್ಯ ಮಧ್ಯೆ ಹೋಗಿ ಅಟೆಂಡ್ ಮಾಡೋದೆಲ್ಲ ಮಾಡ್ತಿರು, ಬಟ್ ನಾನಷ್ಟು ಹೋಗಿಲ್ಲ. ಅಲ್ಲಮ್ಮ, ನಿಮ್ ಮನೆಯವರು ತರಬೇತಿಗೆ ಹೋಗಿದ್ದಾರೆ, ಬಹುಶಃ ಪ್ರವಾಸಕ್ಕೂ ಹೋಗಿದ್ದಾರೆ. ಇಲ್ಲ ಸರ್, ಅವ್ರು ಹೋಗಿಲ್ಲ. ಹೋಗ್ಲಿಲ್ವೇ? ಈಗ ಅವ್ರು ತರಬೇತಿ ತಗೊಂಬಂದ್ಮೇಲೆ ಅವ್ರೇನ್ ಬದಲಾಗಿಲ್ವಾ? ಬದಲಾದ್ರು ಸರ್, ತರಕಾರಿಗಳು ಮಾಡಿದ್ರು. ಹೌದಾ? ಹೌದು, ಕೋಸು, ನೆಕ್ಸ್ಟ್ ಬಂದು ಇದು ಯಾವುದು ಟೊಮೊಟೊ ಮಾಡಿದ್ರು ಒಂದ್ಸಲ, ಕೋಸ್ ಎರಡ್ ಸಲ ಮಾಡಿದ್ರು, ಅದಾದ್ಮೇಲೆ ಮೆಣಸಿನ್ಕಾಯಿನ್ ಮಾಡಿದ್ರು, ಆಮೇಲೆ ಹೂನು ಮಾಡಿದ್ರು ಸರ್ ಒಂದ್ಸಲ. ಹೌದಾ? ಚೆಂಡು ಹೂನ ಮಾಡಿದ್ರು. ಅಂದ್ರೆ ನಿಮ್ ಮನೆಯವರು ಹೋಗಿ ತರಬೇತಿ ತಗೊಂಡು ಬದಲಾದ್ಮೇಲೆ ನಿಮಗೂ ಅನ್ನಿಸ್ತಾ ನಾನು ಹೋಗೋಣ ಅಂತ? ಸರ್, ನನ್ಗೆ ಅವಾಗ ಅಷ್ಟೊಂದು ಸ್ಪಷ್ಟವಾಗಿ ಏನೂ ಅನಿಸಿರ್ಲಿಲ್ಲ ಸರ್. ಅವಾಗ ಮಾಮೂಲಿ ಇದೊಂದು ಏನೋ ವ್ಯವಸಾಯ, ಇದು ಮಾಮೂಲಿ ಅವ್ರದ್ದು ಏನೋ ಅನಿಸಿದೆ, ಅದನ್ನು ಮಾಡ್ತಿದ್ದಾರೆ ಅನ್ನೋದಷ್ಟೇ ನನಗೆ ಗೊತ್ತಿದ್ದು. ಇವಾಗ ನನ್ನ ಕಣ್ಣಲ್ಲೇ ನಾನು ನೋಡಿ ಅಲ್ಲಿ ಅಷ್ಟೊಂದು ವಿಚಾರ ಎಲ್ಲ ತಿಳ್ಕೊಂಡು ಬಂದಮೇಲೆ ತುಂಬ ಥರ ಐತೆ ನಾವು ತಿಳ್ಕೊಬೇಕಾಗಿರೋದು ಅನ್ನೋದೆಲ್ಲ ಗೊತ್ತಾಯ್ತು ಸರ್. ಅಲ್ವಾ, ಪ್ರಪಂಚ ಬಹಳ ವಿಶಾಲವಾಗಿದೆ. ಹೌದು ಸರ್, ತುಂಬ ವಿಶಾಲವಾಗಿದೆ. ಇವಾಗ ಹೇಳ್ತಿರ್ತಾರೆ ಸರ್, ಯಾವುದೇ ತರಬೇತಿ ಇದ್ರು ಹೇಳಿ ಮೇಡಮ್ ನನಗೆ ತಿಳಿಸಿ ತಿಳಿಸಿ ಅಂತ ಅಂತಿರ್ತಾರೆ. ಆಕ್ಚುಲಿ ನಾವು ತರಬೇತಿಗಳನ್ನ ನನ್ನ ಸ್ಟೇಟಸ್ಗಳೆಲ್ಲ ಇವ್ರು ಚೆಕ್ ಮಾಡೋದು, ಅಥವಾ ನಾವು ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ದಾಗ ನೋಡೋಂಥದ್ದು. ಈಗ ಮೇಡಮ್, ತಾವು ಈ ಅಧ್ಯಯನ ಪ್ರವಾಸದ ಬಗ್ಗೆ ಒಂದಷ್ಟು ವಿವರವಾಗಿ ಮಾಹಿತಿಯನ್ನು ಕೊಡಿ. ಏನಿದು, ಯಾವ ರೀತಿ ಇದಕ್ಕೆ ಆಯ್ಕೆ ಮಾಡ್ಕೋತೀವಿ? ಸರ್, ತಮಗೆ ಗೊತ್ತಿರೋ ಹಾಗೆ ನಾವು ನೋಡಿ ತಿಳ್ಕೊತೀವಿ, ಮಾಡಿ ಮಾತ್ರ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ. ನಮಗೇನಂದ್ರೆ ಈ ಜನಗಳನ್ನ ನಾವು ಬರೀ ಪಾಠಗಳ ಮೂಲಕ ಬೆಳಗ್ಗೆಯಿಂದ ಸಂಜೆವರೆಗೂ ಕೂರಿಸಿ ಪಾಠ ಮಾಡ್ತಾ ಇದ್ರೆ ಅದಕ್ಕಿಂತ ಇನ್ಫ್ಲುಯೆನ್ಸ್ ಆಗೋದು ಯಾರೋ ಮಾಡ್ತಿರೋದನ್ನ ಅವರು ನೋಡಿದಾಗ, ಹೌದು ಇಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ, ಅದು ನಾನು ಯಾಕೆ ಬದಲಾಗಬಾರ್ದು ಅನ್ನೋ ಮನಸ್ಥಿತಿ ಬರೋಂಥದ್ದು ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಇಲಾಖೆಯಿಂದ ನಮ್ಮ ಏನು ತರಬೇತಿ ಕೇಂದ್ರಗಳಲ್ಲಿ ಅಧ್ಯಯನ ಪ್ರವಾಸಗಳನ್ನು ಕೂಡ ನಾವು ಏನು ಪ್ರಗತಿಪರ ರೈತರಿದ್ದಾರೆ ಅಂತ ಅವ್ರಿಗೆ, ಈಗ ನಮ್ಮ ಜಿಲ್ಲಾ ಎರಡು ಥರ ಇರ್ತವೆ, ವಿತಿನ್ ಜಿಲ್ಲೆ ಒಳಗಡೆ ಪ್ರವಾಸ ಕರ್ಕೊಂಡು ಹೋಗೋದೊಂದು, ಇನ್ನು ಜಿಲ್ಲೆಯಿಂದ ಹೊರಗಡೆ ಪ್ರವಾಸವನ್ನು ಕರ್ಕೊಂಡು ಹೋಗೋಂಥದ್ದು. ಅದರಲ್ಲಿ ಇವರು ನಮ್ಮ ಏನೋ ಅಂತರ್ಜಿಲ್ಲಾ ಪ್ರವಾಸ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ ಬಂದಿದ್ದರು. ಅಲ್ಲಿ 40 ಜನ ರೈತರನ್ನ ನಾವು ಕರ್ಕೊಂಡೋಗಿದ್ವಿ. ಸೊ ಮಂಡ್ಯ ಟು ಕೋಲಾರವರೆಗೂ ನಾವು ಹೋಗಿ ಅಲ್ಲಿ ಕೋಲಾರಲ್ಲಿ ಹೈನುಗಾರಿಕೆ ಹೇಗೆ ಮಾಡ್ತಾ ಇದ್ದಾರೆ, ಮತ್ತು ಅಲ್ಲಿ ದೊಡ್ಡಬಳ್ಳಾಪುರಲ್ಲಿ ಫ್ಲೋರಿಕಲ್ಚರ್ನ ಯಾವ ಥರ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಅದನ್ನು ಎಕ್ಸ್ಪೋರ್ಟ್ ಲೆವೆಲ್ವರೆಗೂ ತೊಗೊಂಡೋಗಿದ್ದಾರೆ. ಈಗ ತಾವೇ ಹಾಗೆ ಹೇಳ್ದಂಗೆ ಮಂಡ್ಯ ಅಂದರೆ ನಮ್ಮ ಯೋಚನೆ ಬರೀ ಭತ್ತ ಮತ್ತು ಕಬ್ಬು, ಅದಕ್ಕೆ ನೀರು ಹಾಯಿಸೋದು, ಗೊಬ್ಬರ ಹಾಕೋದು ಇಷ್ಟರೊಳಗೆ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಇವರು ಒಂದು ರೀತಿಯಲ್ಲಿ ಬದಲಾವಣೆಗಳನ್ನ ನೋಡಿದಾಗ, ಬದಲಾವಣೆ ಇವರು ಅಳವಡಿಸ್ಕೋತಾರೆ ಅನ್ನೋ ಒಂದು ಆಸೆಯಲ್ಲಿ ನಾವು ಅವ್ರನ್ನ ಕರ್ಕೊಂಡೋಗಿದ್ವಿ. ಮತ್ತು ಜೇನು ಕೃಷಿಯನ್ನು ನಾವಲ್ಲಿ ತೋರಿಸಿದ್ವಿ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ಸ್ ಎಲ್ಲ ನಮಗಿಂತ ತುಂಬ ಚೆನ್ನಾಗಿ ಮಾಡ್ತಿರೋ ರೈತರು ಅಲ್ಲಿದ್ದಾರೆ, ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ಬಂದಾಗ. ಮತ್ತು ಇನ್ನೊಂದು ಸರ್, ನಮ್ಮ ತರಬೇತಿ ಕೇಂದ್ರದಲ್ಲಿ ಈಗ ಕಳೆದ 2024-25 ಸಾಲಿನಲ್ಲಿ ಸರಿಸುಮಾರು ನಾವೊಂದು 50 ತರಬೇತಿಗಳನ್ನ ನಾವು ಕೊಟ್ಟಿದ್ವಿ. 50 ತರಬೇತಿಯಲ್ಲಿ ಆನ್ಲೈನ್ ಟ್ರೈನಿಂಗ್ಸ್ ಇರ್ತವೆ, ಆಫ್ಲೈನ್ ಟ್ರೈನಿಂಗು ಇರ್ತವೆ. ಎಲ್ಲ ಆನ್ಲೈನ್ ಟ್ರೈನಿಂಗ್ ಎಲ್ಲ ಸೇರಿ ನಾವು 2000 ಜನಗಳನ್ನ ನಾವು ರೀಚ್ ಮಾಡಿದ್ದೀವಿ. 2112 ಜನಗಳನ್ನ ನಾವು ತರಬೇತಿಯನ್ನು ನೀಡಿರ್ತಕ್ಕಂಥದ್ದು. ಇಲ್ಲಿ ಏನಾಗುತ್ತೆ ಅಂತಂದರೆ, ಅಧ್ಯಯನ ಪ್ರವಾಸ ಬಂದಾಗ ರಿಸ್ಟ್ರಿಕ್ಟೆಡ್ ಇರುತ್ತೆ, ಒಂದು 40 ಜನಕ್ಕೆ, ಇನ್ನೊಂದು ಬ್ಯಾಚ್ 3 ದಿನ ಟ್ರೈನಿಂಗ್ ಇದ್ದಾಗ 30 ಜನಕ್ಕೆ ನಾವು ಆ ಥರ ಕರ್ಕೊಂಡು ಹೋಗ್ತೀವಿ. ಈವನ್ ಅಲ್ಲಿ ನಾವು ಮೇಯ್ಸ್ ಹ್ಯಾಪ್ಲಾಯ್ಡ್ ಯೂನಿಟ್ ಇದೆ ಕುಣಗಲ್ಲಲ್ಲಿ, ಅಲ್ಲಿಗೂ ಕರ್ಕೊಂಡು ಹೋಗಿದ್ವಿ. ಸೊ ಹ್ಯಾಪ್ಲಾಯ್ಡ್ ಯೂನಿಟ್ ಇದೆ ಸರ್, ಮೇಯ್ಸ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತ. ಯಾಕೆಂದರೆ ಒಂದು ಕಾಳಿನ ಕತೆ ರೈತನಿಗೆ ಗೊತ್ತಿರಬೇಕು, ಒಂದು ಬೀಜ ಹೇಗೆ ಬರುತ್ತೆ ಅನ್ನೋದು ಸ್ಟೋರಿ. ಯಾಕೆಂದರೆ ನಾವು ಒಂದು ಬೀಜವನ್ನು ಬರೀ ಒಂದು ಬೀಜವಾಗಿ ನೋಡ್ತೀವಿ ಅಷ್ಟೇ. ಏನು ರೈತನಿಗೆ ಭತ್ತ ಬರಲಿಲ್ಲ, ಯಾಕೆ ಬರಲಿಲ್ಲ, ಈ ಥರ ಒಂದು ಯೋಚನೆ ಇರ್ತವೆ. ಬಟ್ ಅದು ಡೆವಲಪ್ಮೆಂಟ್ ಹಿಂದಗಡೆ 7 ಅಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಇದೆ, ಅದೆಲ್ಲ ರೈತರಿಗೆ ಗೊತ್ತಿರಲಿಕ್ಕಿಲ್ಲ. ಕುಣಗಲಲ್ಲಿದೆ ಸರ್. ಏನು ತೋರಿಸ್ತೀರಾ ಅಲ್ಲಿ? ಅಲ್ಲಿ ಅಂದರೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್, ಸೈಂಟಿಸ್ಟ್. ಈಗ ಒಂದು ಜೋಳದ ಒಂದು ವೆರೈಟಿ ರಿಲೀಸ್ ಆಗಬೇಕಂದ್ರೆ ಮಾಡಿರ್ತಾರೆ, ಅವ್ರಿಗೆ 7 ವರ್ಷ ರಿಸರ್ಚ್ ಮಾಡಿರ್ತಾರೆ. ಆ ರಿಸರ್ಚ್ ನಾವು ಯಾವ ಥರ ಮಾಡಿದ್ವಿ, ಯಾವ್ಯಾವ ಸ್ಟೇಜಲ್ಲಿ ಬಂತು. ಸೊ ಒಂದು ರೈತನಿಗೆ ಒಂದು ಯಾವುದೋ ಒಂದು ವೆರೈಟಿ ಅಥವಾ ಹೈಬ್ರಿಡ್ ಅವನ ಕೈಗೆ ಬಂದು ಕೂತಿದೆ ಅಂತ ಅಂದರೆ ದಟ್ ನೀಡ್ಸ್ ಅಂದರೆ ಒಂದು 7 ವರ್ಷದ ಪರಿಶ್ರಮ ಬೇಕು, ವಿಜ್ಞಾನಿಗಳ ಪರಿಶ್ರಮ. ಸೊ ನಾವು ಹೊರಗಡೆ ನೋಡಿದಾಗ ಒಂದು ಪ್ಯಾಕಲ್ಲಿ ಬಿತ್ತನೆ ಬೀಜ ಅಂತ ನೋಡ್ತೇವೆ ಹೊರತು ಅದ್ರ ಹಿಂದಿನ ಕತೆ ನಮಗೆ ಗೊತ್ತಿರಲ್ಲ. ಸೊ ಆ ಥರ ರೈತರಿಗೆ ಒಂದಷ್ಟು ಮಾಹಿತಿಗಳು ಸಿಗಲಿ ಅಂತೇಳಿ ನಾವಲ್ಲಿ ವೈಜ್ಞಾನಿಕವಾಗಿ ಮತ್ತು ಅದು ವೈಜ್ಞಾನಿಕವಾಗಿ ಏನು ಇನ್ಸ್ಟಿಟ್ಯೂಟ್ಸ್ ಮಾಡ್ತಿದ್ದಾವೆ ಅಂತ ತಿಳ್ಕೊಂಡ್ರು. ಮತ್ತೊಂದು ಕಡೆ ರೈತರು ಅದನ್ನು ಅಳವಡಿಸ್ಕೊಂಡು ಈಗ ಫ್ಲೋರಿಕಲ್ಚರಲ್ಲಿ ಶ್ರೀಕಾಂತ್ ಹೇಳಿ ದೊಡ್ಡಬಳ್ಳಾಪುರಲ್ಲಿ ಭಾಳ ದೊಡ್ಡ ರೈತರಿದ್ದಾರೆ, ಅವ್ರ ಯೂನಿಟ್ನೆಲ್ಲ ಫುಲ್ಲು ನೋಡಿದ್ರೆ ಸರ್. ಮತ್ತು ಅದನ್ನು ಇಲ್ಲಿ ಯಾಕೆ ಮಾಡಬಾರ್ದು ಅನ್ನೋರು ಕೆಲವರು, ಇವರು ಹೇಳ್ದಾಗೆ ಕೆಲವರು ಹೂ ಬೆಳೆಗಳಿಗೂ ಕೂಡ ಬದಲಾಗಿರೋಂಥವ್ರು, ಅವ್ರು ದೊಡ್ಡ ಪ್ರಮಾಣದಲ್ಲಿ ಮಾಡಿರ್ಬೋದು, ಇವರು ಚಿಕ್ಕದ್ರಿಂದ ಪ್ರಾರಂಭವನ್ನು ಮಾಡಿರೋಂಥ ನಿದರ್ಶನಗಳು ಕೂಡ ಇವೆ ಸರ್. ಇನ್ನೊಂದಷ್ಟು ಜನ ಬದಲಾಗಬೇಕು ಮಂಡ್ಯದಲ್ಲಿ ಅನ್ನೋದು ನಮ್ಮ ಆಸೆ ಸರ್. ಈಗ ಪ್ರವಾಸ ಅಂದರೆ ಅದನ್ನು ವರ್ಷದಲ್ಲಿ ಒಂದೇ ಬ್ಯಾಚ ಅಥವಾ? ಇಲ್ಲ ಸರ್, 2-3 ಬ್ಯಾಚ್. ನಾನು ಆಗಲೇ ಹೇಳಿದೆ, ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ರೆ ನಮ್ಮ ಮುಖ್ಯ ಕಚೇರಿಯಿಂದ ನಮಗೆ ಅವಕಾಶ ಕೂಡ ಕೊಡ್ತಾರೆ, ನಾವು ಅಡಿಷನಲ್ಗೂ ಕೂಡ ಅವ್ರನ್ನ ಕರ್ಕೊಂಡು ಹೋಗ್ಬೋದು ಸರ್. ಅಂದ್ರೆ ಎಲ್ಲೆಲ್ಲಿಗೆಲ್ಲ ಕರ್ಕೊಂಡು ಹೋಗೋ ಅವಕಾಶ ಇದೆ? ಕರ್ನಾಟಕ ವಿತ್ ಇನ್ ಕರ್ನಾಟಕ, ನಾವು ಕರ್ನಾಟಕದ ಯಾವ ಮೂಲೆಗೆ ಬೇಕಾದ್ರೂ ನೀವು ಕರ್ಕೊಂಡು ಹೋಗ್ಬೋದು. ಹೌದಾ? ಅಂದ್ರೆ ಅವರು ಬಂದು ನಿಮ್ಮನ್ನ ಕೇಳ್ಕೋಬೇಕು. ಹೌದು ಸರ್, ನಾವೀಗ ಮುಂಚೆನೆ ನಾವು ಆ ಥರ ಅಲ್ಲ ಸರ್, ಕೆಲವರು ಬರ್ಸಿರ್ತಾರೆ ನೆಕ್ಸ್ಟ್ ಮ್ಯಾಡಮ್ ಹೋದಾಗ ನಮಗೆ ಮಾಹಿತಿ ನೀಡಿ ಅಂತ. ಕೆಲವರು ಆ ಥರ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಇದ್ದಾರೆ, ಅವ್ರಿಗೆ ನಾವು ಓವರ್ ಫೋನ್ ನಾವು ಈ ಥರ ಹೋಗ್ತಾ ಇದ್ದೀವಿ ಅಂತ ತಿಳಿಸ್ತೀವಿ. ಮತ್ತು ನಾವು ಮೀಡಿಯಾದ ನಮ್ಮದು ಏನು ಅಕೌಂಟ್ಸ್ ಇರ್ತವೆ, ವಾಟ್ಸಪ್ ಅಕೌಂಟ್ ಆಗ್ಬೋದು, ಇನ್ನು ಅಥವಾ ನಮ್ಮ ಬೇರೆ ಬೇರೆ ನಮ್ಮ ತರಬೇತಿ ಕೇಂದ್ರದ ಗುಂಪಿದೆ, ಮತ್ತು ನಮ್ಮ ರೈತ ಗುಂಪುಗಳಿವೆ, ಇಂಥ ದಿನಾಂಕದಲ್ಲಿ ನಾವು ತರಬೇತಿಗೆ ಹೋಗ್ತಾ ಇದ್ದೀವಿ. ಆಸಕ್ತ ರೈತರು ಇಂಥ ನಂಬರ್ಗೆ ತಿಳಿಸಿ ತಾವು ಹೆಸರನ್ನ ಬರ್ಸಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ನಾವು ಅವ್ರಿಗೂ ಕೂಡ ಮಾಹಿತಿಯನ್ನು ನೀಡ್ತೀವಿ ಸರ್. ಮೊದಲು ಯಾರು 40 ಜನ ಬರ್ತಾರೆ, ಮೊದಲಿಗೆ ಯಾರು ಅಪ್ರೋಚ್ ಮಾಡಿರ್ತಾರೆ, ಮ್ಯಾಕ್ಸಿಮಮ್ ನಮ್ಮ ತರಬೇತಿ ಕೇಂದ್ರಗಳಿಗೆ ಸರ್ 2000 ಜಾಸ್ತಿ ಬರೋದು. ನಾನೀಗ ಹೇಳಿದ 2,512 ಜನದಲ್ಲಿ ಸರ್ 1,144 ಜನ ಮಹಿಳೆಯರೇ ಹಾಜರಾಗಿರ್ತಕ್ಕಂಥದ್ದು ಸರ್. ಒಂದು ಮಹಿಳೆಯರು ಅಂತ ಅಂದರೆ ಒಂದು ಸ್ವಲ್ಪ ಫ್ರೀ ಮೈಂಡೆಡ್ ಆಗಿರ್ತಾರೆ, ಮನೇಲಿ ಅಂದರೆ ಕೃಷಿ ಬಗ್ಗೆ ಅವ್ರಿಗೆ ಭಾಳ ಆಸಕ್ತಿ ಇರುತ್ತೆ. ಈಗ ನಾವು ಏನು ದೇಶಕ್ಕೆ ಅಂತ ಬಂದಾಗ ಮ್ಯಾಕ್ಸಿಮಮ್ 78% ಆಫ್ ದ ಫೀಮೇಲ್ ಲೇಬರ್ ಕಾಂಟ್ರಿಬ್ಯೂಷನ್ ಇದೆ, ಅದು ಸೋಯಿಂಗ್ ಆಗ್ಬೋದು, ಟ್ರಾನ್ಸ್ಪ್ಲಾಂಟಿಂಗ್ ಆಗ್ಬೋದು, ಹಾರ್ವೆಸ್ಟಿಂಗ್ ಆಗ್ಬೋದು, ಪ್ರೊಸೆಸಿಂಗ್ ಆಗ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಅವರೇ ಇರೋದ್ರಿಂದ ಜೊತೆಗೆ ಅವರು ಈ ಥರ ನಿಮ್ಮ ರೇಡಿಯೋ ಎಲ್ಲ ಕೇಳ್ತಿರ್ತಾರೆ. ಒಂದು ಈಗ ಫಾರ್ ಎಕ್ಸಾಂಪಲ್ ಅರ್ಪಿತನೂ ಹಾಗೆ ಸಿಕ್ಕಿದೆ ನಮಗೆ. ಅರ್ಪಿತ ಅವರು ಮತ್ತು ಇನ್ನೊಂದು ಏನಾಗುತ್ತೆ, ಬರೀ ತಿಳ್ಕೊಳ್ಳಲ್ಲ, ಅವ್ರ ಮನೆಯವ್ರಿಗೆ ಹೋಗಿ ತಿಳಿಸಂತಹ ಒಂದು ಅವ್ರಿಗೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಮಾಡಿದಾರಲ್ಲ ಅರ್ಪಿತ ಅವರು. ಹೌದು ಹೌದು ಸರ್. ಅಲ್ಲ ಈಗ ನೀವು ಸರ್, ನಮ್ಮ ಯಜಮಾನರಿಗೆ ಅಷ್ಟೇ ನಾನು ವಿಚಾರ ತಿಳಿಸಿಲ್ಲ, ಅದನ್ನ ಅಳವಡಿಸ್ಕೋಬಹುದು ಅನ್ನೋ ತರ. ಮೀನ್ಸ್ ಈಗ ನಮ್ಗೆ ಫ್ರೆಂಡ್ಸ್ ಫ್ಯಾಮಿಲಿ ಇದರಲ್ಲಿ ಇರ್ತಾರಲ್ಲ, ನಮ್ಮ ಚಿಕ್ಕಪ್ಪ ಆ ತರದವ್ರಿಗೆಲ್ಲ ವಿಚಾರ ಸ್ಪಷ್ಟವಾಗಿ ನಾನು ಏನ್ ನೋಡಿ ಬಂದಿದ್ದಿರ್ತೀನಿ, ಅದನ್ನ ನಾವು ಈ ರೀತಿ ಮಾಡಬಹುದು. ಅವ್ರು ಹೇಳ್ದಂಗೆ ನಾವು ತುಂಬಾ ದೊಡ್ಡ ಪ್ರಮಾಣದಲ್ಲಿ ನಾವು ಅದನ್ನ ಮಾಡ್ಕೊಳಕ್ ಆಗದಿದ್ರು ಒಂದು ಚಿಕ್ಕ ಪ್ರಮಾಣದಿಂದ ಶುರು ಮಾಡಿದ್ರೆ ಮೀನ್ಸ್ ಅವ್ರಿಗೆ ತುಂಬಾ ದೊಡ್ಡದಾಗಿ ಮಾಡಿ ಏನೋ ಕಳ್ಕೊಬಿಡ್ತೀವಿ ಅನ್ನೋದೊಂದು ಫೀಲ್ ಇರುತ್ತೆ ಸರ್. ಮೀನ್ಸ್ ಇವಾಗ ನಮ್ಗೆ ಲಾಸ್ ಆಗ್ಬಹುದು ಅಥವಾ ಎಲ್ಲೋ ಒಂದು ನೋಡ್ಬಿಟ್ಟು ಬಂದು ಹೇಳ್ತಿದ್ದಾರೆ ಇವ್ರು, ನಾವು ಅದು ಹೆಂಗೆ ಮಾಡ್ಬಿಡೋದು ಇವ್ರು ಮಾತು ಕಂಡ್ಕೊಂಡು ಅಂತ ಅನ್ನೋದೆಲ್ಲ ಬರುತ್ತೆ ಸರ್ ಅವ್ರ ತಲೆಗೆ. ಸೊ ಅದನ್ನು ಫಸ್ಟು ತೆಗ್ದಾಕಿ ತುಂಬ ಲಾಸ್ ಆಗದೆ ಇರೋದು ಆ ಥರದ್ದೇನು ಇದನ್ನು ಮಾಡಲೇಬಹುದು, ಇದರಿಂದ ನಾವು ಹಿಂಗೆ ಕಳ್ಕೊಳ್ಳೋ ಥರದ್ದು ಏನು ಇರಲ್ಲ ಅನ್ನೋದ್ರದ್ದೆಲ್ಲ ವಿಚಾರ ಅಲ್ಲಿ ತುಂಬ ಇದೆ ಸರ್, ನಾವು ತಿಳ್ಕೊಬೇಕು ಸರ್ ಇನ್ನೂ ಇದೆ, ಅದನ್ನೆಲ್ಲ ನಾವು ಹೇಳಿದ್ದೀನಿ ಸರ್. ನಾವು ಅಂದ್ರೆ ನಿಮ್ಮ ಯಜಮಾನರನ್ನ ಒಬ್ಬರು ಅಷ್ಟೇ ಅಲ್ಲ, ಬೇರೆಯವ್ರನ್ನು ನೀವು ತಿಳಿದಿರೋ ವಿಚಾರ ತಿಳಿಸೋ ಪ್ರಯತ್ನ ಮಾಡಿದೀವಿ ಅಂತ. ಹೌದು ಸರ್, ಮಾಡ್ತಿರ್ತೀನಿ ಸರ್. ಸರ್ ಈಗ ಮಹಿಳೆಯರು ಅಂದ್ರೆ ಮಾತು ಅಂತ ಒಂದಿದೆ ಸರ್, ಮಾತೆಯರ ಮಾತು ಅಂತ. ನಮ್ಮ ಮಾತೆಯರು ಏನ್ ತಿಳ್ಕೊಂಡು ಹೋಗಿರ್ತಾರೆ ಅವರು ಮತ್ತೊಂದಷ್ಟು ಜನಕ್ಕೆ ತಿಳಿಸ್ತಾ ಇದಾರೆ ಅನ್ನೋ ಒಂದು. ಅರ್ಪಿತಾ ಅವರೇ, ಈಗ ವಿದ್ಯಾವಂತರು ನೀವು ಅಲ್ವನಮ್ಮ, ಈಗ ನೀವು ಈ ತರಹದ ತರಬೇತಿಗಳು ಏನು ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ತರಬೇತಿಗಳನ್ನು ಕೊಡ್ತಾರೆ, ಅದು ರೈತನಿಗೆ ಬೇಕಿದೆ ಅಂತ ನಿಮ್ಗನ್ಸುತ್ತೆ? ಖಂಡಿತ ಬೇಕು ಸರ್, ಖಂಡಿತ ಬೇಕೇ ಬೇಕು. ರೈತರಿಗೆ ಏನಾಗಿದೆ ಅಂದ್ರೆ, ನಮ್ಮ ಅಪ್ಪ ಅದೇ ಮಾಡ್ತಾ ಇತ್ತು, ನಾನು ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಏನ್ ಚೇಂಜಸ್ ಐತೆ, ಅಲ್ಲಿ ಹೋಗಿ ತಿಳ್ಕೊಳ್ತಾ ಇರೋದು ಏನಿರುತ್ತೆ ಅನ್ನೋದು ಒಂದು ಫಸ್ಟ್ ತಲೆಗೆ ಬರುತ್ತೆ. ಅವಾಗ ಅಲ್ಲಿ ಬೇರೆ ಏನು ವಿಚಾರ ಹೇಳ್ಬಿಡ್ತಾರೆ, ಸುಮ್ಮನೆ ಹೋಗೋದು ವೇಸ್ಟು ಅನ್ನೋ ಥರದಿರುತ್ತೆ ಸರ್. ಆದರೆ ಖಂಡಿತ ಹೋಗಲೇಬೇಕು ಅವರು, ಅಟ್ಲೀಸ್ಟ್ ಹೋಗಿರೋವ್ರ ಹತ್ರನಾದ್ರೂ ವಿಚಾರ ತಿಳ್ಕೊಬೇಕು ಅವರು. ಏನಕ್ಕೆಂದರೆ ಕಬ್ಬು ಅವ್ರ ಅಪ್ಪನೂ ಬೆಳೀತಾ ಇದ್ರು, ಇವರು ಬೆಳೀತಾ ಇದ್ದಾರೆ, ಅವ್ರ ಅಪ್ಪನೂ ಅದೇ ಥರನೇ ವ್ಯವಸಾಯ ಮಾಡ್ತಿದ್ರು, ನಾನು ಮಾಡ್ತಿದ್ದೀನಿ. ಅವ್ರ ಅಪ್ಪ ಏನು ಉಪ್ಪು ಹಾಕೊಂಡು ಬರ್ತಾ ಇದ್ರು, ಇವರು ಅದನ್ನೇ ಹಾಕ್ತಿದ್ದಾರೆ. ನಾನು ಅದನ್ನು ಏನು ಬದಲಾಗಲ್ಲ, ಒಂದು ಕಾನ್ಸ್ಟೆಂಟ್ ಮೈಂಡ್ ಬಂದುಬಿಟ್ಟಿರುತ್ತೆ ಸರ್ ಅವರಿಗೆ, ಕಾನ್ಸ್ಟೆಂಟ್ ಮೈಂಡ್ ಬಂದ್ಬಿಟ್ಟಿರುತ್ತೆ. ಅದನ್ನೆಲ್ಲ ಏನಂದ್ರೆ, ನಾವು ಅದರಲ್ಲಿ ಅಪ್ಡೇಟ್ ಕೃಷಿ ವಿಚಾರಕ್ಕೆ ಬಂದಾಗ ಬೇರೆ ವಿಚಾರದಲ್ಲೆಲ್ಲ ಅಪ್ಡೇಟ್ ಆಗಿದ್ದೀವಿ, ಅದಾಗಿದ್ದು ಅದೆಲ್ಲ ಇರುತ್ತೆ. ಇದರಲ್ಲೂ ತುಂಬಾ ಬೆಳವಣಿಗೆಗಳಾಗಿದೆ ಸರ್, ಆಗ್ತಾನೆ ಇರಬೇಕು. ಆಯ್ತಾ. ಈಗ ಒಂದು ಉಪ್ಪಿನ ವಿಚಾರದಿಂದ ಹಿಡಿದು ಒಂದು ಔಷಧಿನ ಅದನ್ನ ಗದ್ದೆಗೆ ಈಗ ಭತ್ತಕ್ಕಾಗಿರ್ಲಿ ಕಬ್ಬಿಗಾಗಿರ್ಲಿ ಇನ್ ಟೈಮ್ ಮೀನ್ಸ್ ಯಾವ ಟೈಮಲ್ಲಿ ಅದನ್ನ ಕೊಟ್ಟರೆ ಅದರಿಂದ ನಮಗೆ ಉಪಯೋಗ ಆಗುತ್ತೆ ಮೀನ್ಸ್ ಅದಕ್ಕೆ ಸರಿ ಹೋಗುತ್ತೆ ಅದೆಲ್ಲ ಇನ್ ಮೀನ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ನಾನು ಇದೇ ಟೈಮಲ್ಲಿ ಹೊಡಿಬೇಕು ಅದೇ ಟೈಮಲ್ಲಿ ಹೊಡಿಬೇಕು ಅನ್ನೋದೆಲ್ಲ ಇರುತ್ತೆ ಸರ್. ಬಟ್ ಆದರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕು ಯಾವ ಸಮಯದಲ್ಲಿ ಇರಬೇಕು ಅನ್ನೋದೆಲ್ಲ ವಿಚಾರ ಆಗುತ್ತೆ ಸರ್. ಅಲ್ಲ ಅವ್ರು ಮೇಡಮ್ ಇನ್ನೊಂದು ಮಾತು ಹೇಳಿದ್ರು, ಹೆಣ್ಮಕ್ಳೇ ಜಾಸ್ತಿ ಆಸಕ್ತಿ ತೋರಿಸೋರು ತಿಳ್ಕೊಳ್ಳೋಕ್ಕೆ ತರಬೇತಿಗೆ ಬರೋದು ಇಲ್ಲ ಪ್ರವಾಸಕ್ಕೆ ಸರ್. ಅವರು ಏನಂದ್ರೆ ಹೆಣ್ಮಕ್ಳು ವಿಚಾರ ಅಂತ ಬಂದಾಗ ಅವ್ರು ಏನು ನೋಡಿರ್ತಾರೆ ಅದನ್ನು ಸ್ಪಷ್ಟವಾಗಿ ತಲೆಗೆ ಹಾಕೊಂಡಿರ್ತಾರೆ ಸರ್. ಹೇಳ್ಬೇಕಾದ್ರೂ ಅದನ್ನು ಅಂದರೆ ಅದೊಂದೇ ವಿಚಾರ ತಲೆಯಲ್ಲಿ ಇಟ್ಕೊಂಡು ಹೋಗಿ ಹೇಳ್ಬಿಡ್ತಾರ ಮೇಡಮ್ ಅಂತ ನೀವು ಕೇಳ್ಬೋದು. ಹೌದು ಸರ್, ಇವಾಗ ನಾಲ್ಕಾರು ಜನ ಸೇರಿ ಈಗ ಗಂಡಸ್ರೂ ಹೋಗಿರ್ತಾರೆ ಟ್ರೈನಿಂಗ್ ಎಲ್ಲ, ಅವ್ರೂ ಗಂಡು ಮಕ್ಕಳೇ ಆಗಿರಲಿ ಅಥವಾ ವ್ಯವಸಾಯ ಮಾಡೋ ಪ್ರತಿಯೊಬ್ಬರು ಬಂದಿರ್ತಾರೆ ಸರ್. ಅವರಿಗಿಂತ ವೇಗವಾಗಿ ಹೆಣ್ಮಕ್ಳು ವಿಚಾರನ ಸ್ಪಷ್ಟವಾಗಿ ಮನೆಯವರಿಗೆ ಆಗಿರಲಿ ಅಥವಾ ಬೇರೆಯವರಿಗೆ ಆಗಿರಲಿ ಒಂದು ಒಂದು ಒಳ್ಳೆ ರೀತಿಲಿ ವಿಚಾರ ಮುಟ್ಟಿಸ್ತಾರೆ ಸರ್. ಇದು ನನ್ನ ಸ್ವಂತ ಅಭಿಪ್ರಾಯ. ಯಾಕಂದರೆ ಸರ್ ಇವಾಗ ನಾನು ಎಕ್ಸಾಂಪಲ್ ತಗೊಂಡ್ರೆ ಸೇಮ್ ಮೀನ್ಸ್ ಇದೇ ಥರ ಮೈಂಡ್ ಸೆಟ್ ಅಲ್ವಾ ಸರ್, ಇದೇ ಇದೇ ಥರ ಇರುತ್ತೆ ಅಂತಲ್ಲ, ಬಟ್ ಖಂಡಿತ ಇರುತ್ತೆ ಸರ್. ಸರ್ ಇನ್ನೊಂದು ಏನಂತ ಅಂದರೆ ಈಗ ಗಂಡು ಮಕ್ಕಳು ಅಂತ ಬಂದಾಗ ಎಲ್ಲೋ ಒಂದು ಕಡೆ ವ್ಯವಸಾಯದಲ್ಲಿ ಅವ್ರು ಬಿಸಿ ಇರ್ತಾರೆ, ಅದನ್ನ ಬೆಳಗಾದರೆ ಅವ್ರದ್ದು ದನ ಕರು ಹಸು ಅಥವಾ ವ್ಯವಸಾಯದ ಏನೋ ಕೆಲಸಗಳು ಅಂತ ಇರ್ತವೆ. ಇಲ್ಲಿ ಸ್ವಲ್ಪ ಹತ್ರದಲ್ಲಿದ್ದಾರೆ, ಜೊತೆಗೆ ಒಬ್ಬರಿಂದ ಒಬ್ರಿಗೆ ಮಾಹಿತಿ ಹೋಗುತ್ತೆ, ಎಲ್ಲರೂ ಒಟ್ಟಿಗೆ ಗುಂಪಾಗಿ ಹೋಗಿ ನಾವು ತರಬೇತಿ ತಗೋಣ ಅಂತ ಈ ಥರ ಗುಂಪುಗಳು ಇವೆ ಸರ್ ನಮ್ಮಲ್ಲಿ. ಮುಖ್ಯವಾಗಿ ಕೃಷಿ ಸಖೀರಾಗ್ಬೋದು, ಅವ್ರು ನಾವು ಹೇಳಿದಾಗ ಅವ್ರ ಜೊತೆ ಯಾರು ಆಲ್ಮೋಸ್ಟ್ ಹೆಣ್ಮಕ್ಳನ್ನೇ ನಮ್ಮ ತರಬೇತಿ ಕೇಂದ್ರಗಳಿಗೆ ಕರ್ಕೊಂಬರೋಂಥದ್ದು. ಬಟ್ ನಮಗೆ ಒಂದೇನಂತಂದರೆ ನಾವು ಅದೇ ಹೇಳೋದು ತರಬೇತಿಗೆ, ನೀವೀಗ ಬಂದು ತರಬೇತಿ ತೊಗೊಂಡಿದ್ದೀರಾ, ಈಗ ನಾವು ಇಡೀ ಮಂಡ್ಯ ಜಿಲ್ಲೆಯನ್ನು ನಾವು ತರಬೇತಿ ಕೊಡಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀವೊಂದು 40 ಜನ ಬಂದಿದ್ದೀರಾ, ಇನ್ನೊಂದು 10 ಜನಕ್ಕೆ ತಿಳಿಸಿದ್ರು ನಮ್ಮ ಏನು ಮಾಹಿತಿಗಳು ಅಲ್ಲಿ ಪಸರಿಸ್ತವೆ, ಜ್ಞಾನವನ್ನು ಪಸರಿಸಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಆ ಮಾಹಿತಿಗಳು ನಮ್ಮ ಹೆಣ್ಮಕ್ಳ ಮೂಲಕ ಮಾಹಿತಿ ರೀಚ್ ಆಗ್ತದೆ ಅಂತ ಅನ್ಕೋತೀನಿ ಸರ್. ಸಾಮಾನ್ಯವಾಗಿ ಕೃಷಿ ಅನ್ನೋದು ಪ್ರಾಯೋಗಿಕವಾಗಿ ಕಲಿಯುವಂಥದ್ದು. ಏನಮ್ಮ ಅರ್ಪಿತ, ಹೌದು ಸರ್, ಈಗ ನೀವು BCOM ಓದಿದ್ದೀರಿ, ಈ ಕೃಷಿಯನ್ನು 4 ಗೋಡೆಗಳ ಮಧ್ಯೆ ಕಲಿಯೋದಕ್ಕೆ ಸಾಧ್ಯ ಅಂತ ನಿಮ್ಗನ್ಸುತ್ತಾ? ಇಲ್ಲ ಸರ್, ಬಟ್ ಆದರೆ ಏನು ಕಲ್ತಿದ್ದೀನಿ ಅದನ್ನು ಬಂದು ವಿಚಾರ 4 ಗೋಡೆ ಮಧ್ಯೆ ಹೇಳ್ಬೋದು ತಿಳಿಸ್ಬೋದು. ನಾನು ಕೃಷಿ ಮಾಡೋಕ್ಕೆ ಹೋಗಲ್ಲ ಸರ್, ಆದರೆ ನಮ್ಮ ಮನೆಯವ್ರು ಮಾಡ್ತಾರಲ್ಲ ಸರ್, ಅವ್ರ ಜೊತೆಗಿರ್ತೀನಿ. ಪ್ರತಿ ಸಲನೂ ನಾನು ಗದ್ದೆ ಹತ್ರ ಹೊಲದ ಹತ್ರ ತೋಟದ ಹತ್ರ ಎಲ್ಲ ಹೋಗ್ತಿರ್ತೀನಿ ಸರ್ ಮಧ್ಯೆ ಮಧ್ಯೆ. ಇವಾಗ ಇಲ್ಲಿಗೆ ಬಂದು ಹೇಳೋದಕ್ಕೋಸ್ಕರ ಅಂತ ಅಲ್ಲ ಸರ್, ನಾನು ಆ್ಯಕ್ಚುಲಿ ನಾರ್ಮಲಾಗೆ ಹೋಗ್ತಿರ್ತೀವಿ. ಅಲ್ಲಿ ಏನು ಮಾಡ್ತಾರೆ, ಅದು ಪರಿಸ್ಥಿತಿ ಹೆಂಗಿರುತ್ತೆ ಏನು, ಪ್ರತಿಯೊಂದೂ ನಾನು ಅವಾಗಿಂದನು ಅಬ್ಸರ್ವ್ ಮಾಡಿ ಇದೊಂದೊಂಥರ ಅವಾಗಿಂದನೂ ಅಭ್ಯಾಸ ಆಗಿದೆ ಸರ್ ನನಗೆ. ಅದಕ್ಕಾಗಿದೆ ನನಗೆ ಇದೆಲ್ಲ ತುಂಬ ಆಸಕ್ತಿ ಇರೋದು. ಈಗ ನೀವು ಪ್ರವಾಸಕ್ಕೆ ಹೋಗಿ ಬಂದ ಮೇಲಿಂದ ಏನು ಬದಲಾವಣೆ ನಿಮ್ಮಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಿ? ನನ್ನಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ ಸರ್, ನಾವು ತುಂಬ ಕಲಿಬೇಕಾದಿದೆ ಈ ವ್ಯವಸಾಯದ ಬಗ್ಗೆ. ಇದೊಂದು ತುಂಬ ಏನು ತುಂಬ ಲೀಸ್ಟ್ ಲೆವೆಲಿಗೆ ತೊಗೊಂಡೋಗೋ ಥರದ್ದೇನಿಲ್ಲ, ಇದರಿಂದ ನಾವು ತುಂಬ ಕಲಿಯುವಂಥದ್ದಿದೆ. ಇದರಲ್ಲಿ ಜೀವನದಲ್ಲಿ ಅಳವಡಿಸ್ಕೊಂಡು ಯಾರಿಗಾದ್ರೂ ಹೇಳಿ ತಿಳಿಸುವಂಥದ್ದು ಇದೆ. ಆಮೇಲೆ ತುಂಬ ಬದಲಾವಣೆಗಳನ್ನ ನಾವು ಮಾಡ್ಕೋಬೇಕಾಗಿದೆ ಸರ್ ಅನ್ನೋದೆಲ್ಲ ನನ್ನ ತಲೆಗೆ ಅವಾಗ ತುಂಬ ಇನ್ಸ್ಪೈರ್ ಆಗಿಬಿಟ್ಟಿದ್ದೀನಿ ಸರ್ ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ. ಈಗ ಸಾಮಾನ್ಯವಾಗಿ ನೀವು ಓದಿದ್ದೀರಿ, ಅಂದರೆ ಹಳ್ಳಿನಲ್ಲಿ ಸಾಮಾನ್ಯವಾಗಿ ಹೆಣ್ಮಕ್ಳ ಶಿಕ್ಷಣ ತುಂಬ ಕಡಿಮೆ ಇರುತ್ತೆ ಅಲ್ವಾ? ಈಗ ಅಂಥವರು ಕೂಡ ಎಲ್ಲ ರೀತಿಯ ಅರ್ಥಗಳನ್ನು ಮಾಡ್ಕೋಬಹುದು, ತರಬೇತಿಯಿಂದ ಬದಲಾಗಬಹುದು ಅಂತ ತಮಗನ್ಸುತ್ತೆ. ಮಾಡ್ಕೋಬಹುದು ಸರ್, ಅಲ್ಲಿ ತುಂಬಾ ನೀಟಾಗಿ ನಮಗೆ ಏನು ನೀಟಾಗಿ ಅಲ್ಲಿ ಏನೈತೆ ಅದನ್ನೆಲ್ಲ ತುಂಬ ಚೆನ್ನಾಗಿ ವಿವರಿಸ್ತಾರೆ. ಆಮೇಲೆ ಅರ್ಥನೇ ಮಾಡ್ಕೊಳಕ್ ಆಗದೆ ಇರೋ ಥರದ್ದು ಏನಿರಲ್ಲ ಸರ್ ಅಲ್ಲಿ. ಹೋಗಿ ಅರ್ಥ ಮಾಡ್ಕೋದು, ಅವರು ಎಜುಕೇಟೆಡೇ ಬರಬೇಕು ಅಥವಾ ಅವ್ರು ಓದಿಲ್ಲ ಅವ್ರು ಕರ್ಕೊಂಡು, ಆ ಥರದ್ದು ಏನಿರಲ್ಲ ಸರ್, ಅರ್ಥ ಆಗುತ್ತೆ ಸರ್, ಅರ್ಥ ಮಾಡ್ಕೋಬಹುದು ಚೆನ್ನಾಗಿ. ಪ್ರತಿ ಒಂದು ವಿಚಾರನು ಸ್ಪಷ್ಟ ಮಾಡ್ಕೊಡ್ತಾರೆ, ಅದಲ್ಲದೆ ನಾವು ಕಣ್ಣಲ್ಲೇ ನೋಡ್ತೀವಲ್ಲ ಸರ್ ನಾವಲ್ಲಿ. ಹೇಳಿ ಸೌಮ್ಯಶ್ರೀ ಮೇಡಮ್, ನಿಮ್ಮ ತರಬೇತಿ ಯಾವ ರೀತಿ ಇರುತ್ತೆ, ಪಾಠ ಮಾಡೋರು ಯಾರು, ಮತ್ತೆ ಅದು ಪ್ರಾಯೋಗಿಕ ಪ್ಲಸ್ ಥಿಯರಿ ಎರಡನ್ನೂ ಮಿಕ್ಸ್ ಮಾಡ್ತೀರಾ, ಹೇಗೆ ಯಾವ ರೀತಿ ಇರುತ್ತೆ ನಿಮ್ಮ ಕ್ಲಾಸ್? ಇವಾಗ ನಾವು 1 ಡೇ ಟ್ರೈನಿಂಗ್ ಅಂದರೆ ಅಲ್ಲಿ ಮ್ಯಾಕ್ಸಿಮಮ್ ಪಾಠದ ರೀತಿಯಲ್ಲಿ ಇರುತ್ತೆ, ಮತ್ತು ಹಾಗೆ ಮಧ್ಯಾಹ್ನ ನಂತರ ನಾವೊಂದು ನಮ್ಮ ಏನು ಯೂನಿವರ್ಸಿಟಿ ಹತ್ರದಲ್ಲೇ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನೀರಾವರಿ ಬಗ್ಗೆ ನಾವು ತರಬೇತಿ ಮಾಡಿದ್ರೆ ಅಲ್ಲಿ ಡ್ರಿಪ್ ಇರಿಗೇಷನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ಸ್, ಮತ್ತು ಮ್ಯಾಕ್ಸಿಮಮ್ ನಮ್ಮ ರಿಸೋರ್ಸ್ ಪರ್ಸನ್ಸ್ ಬಂದು ಯೂನಿವರ್ಸಿಟಿ ಸೈಂಟಿಸ್ಟ್ಗಳು ಅಥವಾ ಪ್ರೊಫೆಸರ್ಸ್ ಇರ್ತಾರೆ ಸರ್. ಅದ್ರ ಜೊತೆಗೆ ಪ್ರಗತಿಪರ ರೈತರೂ ಕೂಡ ಯಾರು ಅಳವಡಿಸ್ಕೊಂಡಿರ್ತಾರೆ ಅವ್ರೂ ಕೂಡ ನಾವು ಯಶೋಗಾಥೆಗಳ ಮೂಲಕ ಅವ್ರ ಮೂಲಕ ನಾವು ಈ ಥರ ಇದ್ವಿ ಈ ಥರ ಆದ್ವಿ ಅಂತೇಳಿ ಪಾಠ ಮಾಡಿಸೋದು ಇರುತ್ತೆ ಸರ್. ಒಂದು ದಿನ ತರಬೇತಿ, ಮೂರನೇ ತರಬೇತಿ ಅಂತ ಬಂದಾಗ ನಾವು ಕ್ಲಾಸ್ ರೂಮ್ಸ್ ಎರಡು ದಿನ ಇರುತ್ತೆ, ಮೂರನೇ ದಿನಕ್ಕೆ ನಾವು ಮತ್ತೆ ಅಲ್ಲೂ ಅಧ್ಯಯನ ಪ್ರವಾಸವನ್ನು ಕರ್ಕೊಂಡು ಹೋಗ್ತೀವಿ. ಸಂಪೂರ್ಣವಾಗಿ ಅಧ್ಯಯನ ಪ್ರವಾಸ ಅಂತ ಬಂದಾಗ ಒಂದು ದಿನ ಓರಿಯೆಂಟೇಷನ್ಸ್ ಇರ್ತವೆ, ಇನ್ನು 3 ದಿನ ಅವರಿಗೆ ಸಂಪೂರ್ಣವಾಗಿ ಅಧ್ಯಯನ ಪ್ರವಾಸಕ್ಕೆ ಅಂತ ಕರ್ಕೊಂಡು ಹೋಗ್ತೀವಿ ಸರ್. ನಮ್ಮ ಪ್ರಕಾರ ಈಗ ನಾವು ಏನು ಒಂದು ಟ್ರೈನಿಂಗ್ ಸೆಂಟರ್ ಅಂತ ಅಂದರೆ ಅಲ್ಲಿ 3 ಕವರ್ ಆಗಬೇಕು. ನಾನು ಯೂಶಲಿ ಅದನ್ನ KAS ಅಂತ ಕರಿತೀನಿ ಸರ್. KA ಅಂದರೆ ನಾಲೆಡ್ಜ್, ಅವ್ರಿಗೆ ಮಾಹಿತಿಯನ್ನು ನೀಡುವಂಥದ್ದು, ಅವ್ರ ಜ್ಞಾನವನ್ನು ಹೆಚ್ಚು ಮಾಡೋಂಥದ್ದು. ಇನ್ನೊಂದು ಸ್ಕಿಲ್ ಬೇಸ್ಡ್ ಎಸ್ ಎ ಅಂತ ಅಂದರೆ ಆ್ಯಟಿಟ್ಯೂಡ್. ಇವಾಗ ಒಂದು ಮನುಷ್ಯನಿಗೆ ನಾನು ಮಾಡ್ತೀನಿ ಅಥವಾ ಮಾಡಲ್ಲ ಅಂತ ಬರಬೇಕು ಅಂತ ಅಂದರೆ ಅದು ಡಿಪೆಂಡ್ ಆಗೋದೇ ಅವನ ನಾಲೆಡ್ಜ್ ಮತ್ತು ಸ್ಕಿಲ್ ಎರಡು. ಈಗ ಬರೀ ತಿಳ್ಕೊಂಡಿರೋದಲ್ಲ, ಅದನ್ನು ಅಪ್ಲೈ ಮಾಡೋದು ಸ್ಕಿಲ್ ಮಾತ್ರ ಬರಲಿಕ್ಕೆ ಸಾಧ್ಯ. ಸೊ ಅವರ ಕೌಶಲ್ಯನ ಇಂಪ್ರೂವ್ ಮಾಡೋಂತಹ ಕೆಲವು ತರಬೇತಿಗಳನ್ನ ಕೂಡ ನಾವು ಇವಾಗ ಪ್ಲ್ಯಾನ್ ಮಾಡಿದ್ದೀವಿ. ಸರ್ ಈಗ ಏನಂತ ಅಂದರೆ ನಾವು ನಾನಾಗಲೇ ಹೇಳಿದೆ, ನಮ್ಮಲ್ಲಿ ಕೃಷಿ ಸಖಿಯರು ಮತ್ತು ಮಹಿಳಾ ಮಣಿಗಳೇ ಜಾಸ್ತಿ ಬರೋದ್ರಿಂದ ಜೊತೆಗೆ ಇಲ್ಲಿ ನಾವು ಅವ್ರಿಗೆ ಒಂದು ಕೃಷಿಯನ್ನು ಉದ್ಯೋಗದ ರೀತಿಯಲ್ಲಿ ನೋಡಬೇಕು ಅಂತ ಬಂದಾಗ ನಮ್ಮಲ್ಲಿ ಏನು ಮಿಷಿನರಿ ಆಪರೇಟರ್ಸ್ ಅಂತ ಬಂದಾಗ ಇದುವರೆಗೆ ಅದನ್ನ ಆಪರೇಟ್ ಮಾಡೋದು ಗಂಡ್ಮಕ್ಳಿಗೆ ಜಾಸ್ತಿ ಇದ್ದಾರೆ ಸರ್. ಈಗ ನಾವು ಮೊಟ್ಟ ಮೊದಲ ಬಾರಿಗೆ ಏನು ಹೆಣ್ಮಕ್ಳಿಗೋಸ್ಕರ ಕೃಷಿ ಸಖಿಯರನ್ನ ನಮ್ಮ ಸಿಯು ಮೇಡಮ್ ಎಲ್ಲ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು, ಅವ್ರಿಗೆ ಕಲಿಸ್ಬೇಕು ಅಂತೇಳಿ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಮತ್ತು ಸಿಯು ಮೇಡಮ್ ಬಂದಿದ್ರು. ಆಗ ಅವ ಏನು ನಮ್ಮ ನಾಟಿ ಯಂತ್ರ ಇದೆ, ಈಗ ಮುಂಚೆ ಎಲ್ಲ ದೊಡ್ಡ ದೊಡ್ಡ ಯಂತ್ರಗಳಿತ್ತು, ಅದನ್ನು ಗಂಡ್ಮಕ್ಳೆ ಆಪ್ರೇಟ್ ಮಾಡಬೇಕು ಅಂತ ಯಾರು ಮುಂದಕ್ಕೆ ಬರ್ತಿರ್ಲಿಲ್ಲ, ಬಂದ್ರೂ ಕೆಲವೇ ಹೆಣ್ಮಕ್ಳು ಬರ್ತಿದ್ರು. ನಾವೊಂದು ಟೀಮ್ ಮಾಡಿದ್ವಿ, ಆ ಟೀಮಲ್ಲಿ ಕೃಷಿ ಸಖಿಯರು ರೆಡಿ ಇದ್ದಾರೆ ಆ ನಾಟಿ ಯಂತ್ರದಲ್ಲಿ. ಅವರು ಏನು ವಾಕ್ ಬಿಹೈಂಡ್ ನಾಟಿ ಯಂತ್ರ ಅದು, ಅವ್ರಿಗೆ ನಾಟಿ ಕಲಿಸ್ಕೊಡೋಂಥ ಕಾರ್ಯಕ್ರಮಗಳನ್ನ ಕೂಡ ಅಂದರೆ ಕೌಶಲ್ಯ ಆ ರೀತಿ ಅವ್ರ ಫೀಲ್ಡ್ಗೆ ಹೋಗಿ ಅವರೇ ನಾಟಿ ಮಾಡಿ ಬರಬೇಕು, ಅದನ್ನು ನಾವು ಇವಾಗ ಪ್ಲ್ಯಾನಲ್ಲಿ ಇಟ್ಕೊಂಡಿದ್ದೀವಿ ಸರ್. ಹಾಗೆ ಮತ್ತೆ ಹೊಸದೇನಾದರೂ ಮಾಡಬೇಕು ಅಂತ ಬಂದಾಗ ನಾವು ಒಂದು ನಮ್ಮಲ್ಲಿ ಮಂಡ್ಯ ಅಂದರೆ ತಮಗೆ ಆಗಲೇ ಹೇಳಿದ್ರಿ ನೀವು, ಭತ್ತ ಬಿಟ್ಟರೆ ಕಬ್ಬಂತಿರ್ತಾರೆ, ನೀರಂತೂ ತುಂಬ ಇದೆ. ಸೊ ನಾವು ಯಾಕೆ ಒಂದು ಸಿಹಿ ನೀರಿನಲ್ಲಿ ಮುತ್ತಿನ ಕೃಷಿಯನ್ನು ಮಾಡಬಾರ್ದು ಅಂತ ಒಂದು ನಾವು ಅಲ್ಲಿ ಏನು ಒಳನಾಡು ಮೀನುಗಾರಿಕೆ ಇಲಾಖೆಯಿಂದ ರಿಸೋರ್ಸ್ ಪರ್ಸನ್ನ ಕರೆಸಿ ಅವು ಅಂದರೆ ಹೇಗೆ ಅವರು ಒಂದು ಮಜಲ್ ತಂದು ಅದರೊಳಗಡೆ ಹಾಗೆ ಅದನ್ನು ಇಟ್ಟು ಅವರು ಮುತ್ತನ್ನ ಬೆಳಿಬಹುದು ಅನ್ನೋದನ್ನು ಕೂಡ ನಾವು ಒಂದು ತರಬೇತಿಯನ್ನು ನೀಡಿದ್ವಿ. ತುಂಬ ಚೆನ್ನಾಗಿ ಅದು ಬಂತು ಸರ್. ಹಾಗೆ ಜೇನು ಕೃಷಿ ಅಂತ ಬಂದಾಗ ಜೇನು ಕೃಷಿನ ಬರೀ ಹಿಂಗೆ ಕೃಷಿ ಮಾಡ್ತಾರೆ ಅನ್ನೋದಲ್ಲ, ನಾವು ಜೇನು ಕೃಷಿಕರ ತೋಟಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವರ ಜೇನು ತೆಗೆಯೋದ್ರಿಂದ ಹಿಡಿದು ಜೇನನ್ನ ಡ್ರಮ್ಮಲ್ಲಿ ಎಕ್ಸ್ಟ್ರಾಕ್ಟ್ ಮಾಡೋ ಮೆಥಡ್ ಡೆಮಾನ್ಸ್ಟ್ರೇಷನ್ಸ್ ನಾವು ರೈತರ ಹತ್ರನೇ ಮಾಡಿಸಿ ನಾವು ಅದನ್ನು ಅವ್ರಿಗೆ ಕಲಿಸ್ಕೊಟ್ವಿ ಸರ್. ಈಗ ಮುಂಚೆ ತುಂಬ ಜನ ಜೇನು ಕೃಷಿಗೆ ಬಂದವರು ಮೊದಲನೇ ದಿನ ಜೇನು ನೊಣಗಳ ಒಂದು 40 ಪೆಟ್ಟಿಗೆ ಇದೆ ಹತ್ರಕ್ಕೆ ಬರೋಕ್ಕೆ ಹೆದರ್ತಿದ್ರು, ಬಟ್ ಕೊನೆಯಲ್ಲಿ ದಿನದಲ್ಲಿ ಅವರು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಜೇನನ್ನು ಎಲ್ಲರಿಗೂ ಕೊಟ್ರಲ್ಲ ಅದು ಖುಷಿನೇ ಬೇರೆ ಸರ್. ಸೊ ಅಂದರೆ ಮಾಡಿದಾಗ ಮಾತ್ರ ಕಲೀಲಿಕ್ಕೆ ಸಾಧ್ಯ, ನೋಡಿದಾಗ ತಿಳ್ಕೊಬೋದಷ್ಟೇ. ಸೊ ಅದನ್ನು ಕೌಶಲ್ಯವನ್ನು ಇಂಪ್ರೂವ್ ಮಾಡಬೇಕು, ನಾಲೆಡ್ಜ್ನ ಇಂಪ್ರೂವ್ ಮಾಡಬೇಕು, ಸೊ ದಟ್ ಒಂದು ರೈತನ ಆ್ಯಟಿಟ್ಯೂಡ್ ಡೆವಲಪ್ ಆಗಬೇಕು ಅನ್ನೋದು ನಮ್ಮ ಮುಖ್ಯ ಉದ್ದೇಶ ಆಗಿದೆ ಸರ್. ಅರ್ಪಿತಾ ಅವರು ನೋಡಿದಿರಾ ಡಿ ಐ ಟಿ ಸಿನ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರಕ್ಕೆ ಹೋಗಿದ್ದೀರಾ? ನೋಡಿದ್ದೀನಿ ಸರ್. ಹೋಗಿದ್ದೀರಾ, ತರಬೇತಿ ಏನಾದ್ರು ತಗೊಂಡಿದ್ದೀರಾ ಅಲ್ಲಿ? ಟೂರ್ಗೆ ಹೋಗಿದ್ರಿ ಅಷ್ಟೇ? ಅಷ್ಟೇ ಸರ್, ಒನ್ ಡೇ ಓರಿಯೆಂಟೇಷನ್, 3 ಡೇಸ್ ಟ್ರಿಪ್ಗೆ ಬಂದಿದ್ದೀರಾ? ಓಕೆ, ಓರಿಯೆಂಟೇಷನ್ ಪ್ರೋಗ್ರಾಮ್ ಚೆನ್ನಾಗಿತ್ತಾ? ಹೌದು ಸರ್, ಚೆನ್ನಾಗಿತ್ತು. ಏನನ್ನಿಸ್ತು ನಿಮಗೆ, ನಿಮ್ಮ ಬಿಕಾಮ್ ಏನಾದ್ರು ನೆನಪಿಗೆ ಬಂತಾ ಅಲ್ಲಿ ಹೋಗಿ ಕ್ಲಾಸ್ ರೂಮಲ್ಲಿ ಕೂತಾಗ? ಸರ್, ಅಲ್ಲಿ ಓದಿರೋ ವಿದ್ಯಾಭ್ಯಾಸ ಅದೇ ಬೇರೆ ಸರ್. ಇದು ಆ್ಯಕ್ಚುಲಿ ಜೀವನಕ್ಕೆ ಇವಾಗಿನ ಇದಕ್ಕೆ ನಾನು ಆ್ಯಕ್ಚುಲಿ ಬಿ ಕಾಮ್ ಮಾಡಿ ಅದು ವರ್ಕ್ ಮಾಡ್ತಿಲ್ಲ ಅಲ್ಲ. ಸೊ ಇವಾಗ ನಾವು ನಾರ್ಮಲಿ ರೈತರು ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟಿದ್ದೇ ಇತ್ತಲ್ಲ, ಇದು ನಮಗೆ ಅಡ್ಜಸ್ಟ್ ಆಯಿತು ಸರ್. ಮೀನ್ಸ್ ನಾವು ಅಳವಡಿಸ್ಕೊಳ್ತಾರದ್ದೇ. ಅಂದರೆ ಬಿ ಕಾಮಿನ ಏನು ನಿಮ್ಮ ಜ್ಞಾನ ಇತ್ತು, ಅದನ್ನೇನು ವ್ಯವಸಾಯದಂತ ಬಳಸ್ತಾ ಇಲ್ವೇ? ಸರ್, ಕೆಲವೊಂದು ಕಡೆ ಅದನ್ನು ಯೂಸ್ ಆಗುತ್ತೆ ಸರ್. ಅದು ಬೇಡವೇ ಬೇಡ, ಫುಲ್ ಇದರಲ್ಲಿ ಇದ್ದಿರೀವಿ ಆ ಥರದ್ದೇನಿರಲ್ಲ ಸರ್. ವಿದ್ಯಾಭ್ಯಾಸ ಅವಶ್ಯಕತೆ ಎಲ್ಲರಿಗೂ ಇದೆ ಇದೆ, ಅದು ಬೇರೆ ಸರ್. ಇದು ಜೀವನದಲ್ಲಿ ಇವಾಗ ನಾವು ಮುಂದುವರಿಬೇಕಾಗಿರೋದು ಇದೇ ಇದರಲ್ಲಲ್ವಾ ಸರ್. ಇವತ್ತು ಕೃಷಿನಲ್ಲಿ ತಾವೇ ಒಪ್ಕೊಂಡ್ರಿ ಬದಲಾವಣೆಗಳು ಸಾಕಷ್ಟು ಇದೆ ಅಂತ ಹೇಳಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಅವೇನು ಹೊಸ ತಾಂತ್ರಿಕತೆಗಳನ್ನು ಬಳಸ್ತಾ ಇದೀವಲ್ಲ. ಈಗೇನು ಡ್ರೋನ್ ದೀದಿ ಅಂತ ಹೇಳಿ ಡ್ರೋನ್ಗಳನ್ನೇ ಹೆಣ್ಮಕ್ಳು ಇವತ್ತು ಬಳಸುವಂತಹ ಮಟ್ಟಕ್ಕೆ ಹೋಗಿದ್ದಾರೆ ಅಲ್ವಾ ನಮ್ಮ. ಸೊ ಆ ತರಹ ಹೊಸ ಹೊಸ ತಾಂತ್ರಿಕತೆಗಳನ್ನು ಬಳಸ್ಕೊಂಡು ವ್ಯವಸಾಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ಕೋಬಹುದು ಈ ತರಹದ ತರಬೇತಿಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಅಂತ ತಮ್ಗೆ ಅನ್ಸುತ್ತೆ ಅರ್ಪಿತಾ ಅವರೇ? ಅನ್ಸುತ್ತೆ ಸರ್, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಸರ್. ಮಾಡ್ಬೇಕನ್ನೋದು ಒಂದು ಮನಸ್ಸಲ್ಲಿ ದೃಢ ನಿರ್ಧಾರ ಇರಬೇಕು, ಅದಕ್ಕೆ ತಕ್ಕಂತೆ ಮನೆಯಲ್ಲಿ ಅಥವಾ ಅದಕ್ಕೆಲ್ಲ ಸಪೋರ್ಟಿವ್ ಆಗಿರ್ಬೋದು. ಮಾಡಬೇಕು ಸರ್, ಮಾಡ್ಬೋದು, ಅದನ್ನೆಲ್ಲ ಮಾಡೋಕ್ಕಾಗದೆ ಇರೋ ಥರದ್ದು ಏನಿರಲ್ಲ. ನೀವು ಅರ್ಪಿತಾ ಅವರು ಮೇಡಮ್ದು KAS ಮಾಡಿಬಿಟ್ಟಿದ್ದೀರಿ. ಹೌದು ಹೌದು ಸರ್, ಅವರು ಎಷ್ಟು ಇನ್ಸ್ಪೈರ್ ಆಗಿದ್ರು ಅಂದರೆ ಅವರು ಯಾವಾಗಲೂ ನನಗೆ ಮೇಡಮ್ ನಂಗೆ ಟ್ರೈನಿಂಗ್ ಯಾವಾಗಿದೆ ತಿಳಿಸಿ. ನಮಗೆ ಸರ್ ಒಂದು ಸರ್ ಯಾವುದೋ ಒಂದು ತರಬೇತಿ ಕೇಂದ್ರ ಅಂದರೆ ರೈತರ ಭಾಗವಹಿಸುವಿಕೆ ನಮಗೆ ಪ್ರೋತ್ಸಾಹ ಸರ್. ಹೇಳಿ ಅರ್ಪಿತಾ. ನನಗೆ ಅದು ಫಸ್ಟು ದಿನ ಹೋಗ್ಬೇಕಂದ್ರೆ ಒಂದು ಇಮ್ಯಾಜಿನೇಷನ್ ಕೂಡ ಇರಲಿಲ್ಲ ಸರ್ ನನಗೆ, ಅದು ಈ ಥರ ಇರುತ್ತೆ. ಯಾಕಂದರೆ ನಾನು ಅದೇ ಫಸ್ಟ್ ಟೈಮ್ ಸರ್ ಹೋಗಿದ್ದು, ಅದಕ್ಕೂ ಮುಂಚೆ ನಾನು ಯಾವುದೇ ಅಧ್ಯಯನ ಪ್ರವಾಸ ಹೋಗಿಲ್ಲ ಸರ್, ನಾನು ನೋಡೂ ಇಲ್ಲ, ಆಮೇಲೆ ನನಗೆ ಯಾರೂ ಹೇಳೂ ಇರಲಿಲ್ಲ ಸರ್ ಅದ್ರ ಬಗ್ಗೆ. ಆದರೆ ಫಸ್ಟ್ ದಿನ ಹೋಗ್ಬೇಕಾದ್ರೂ ಇದು ಹೆಂಗಿರುತ್ತೆ ಏನು ಅನ್ನೋದು ಒಂದು ನನಗೆ ನಾನೇ ಕಲ್ಪನೆ ಮಾಡ್ಕೊಳ್ಳೋದು. ಮೇ ಬಿ ಇವ್ರು ಇರ್ತಾರ ಇಲ್ಲಿ ಈ ರೀತಿ ಪಾಠ ಮಾಡ್ತಾರ, ಇದ್ರ ಬಗ್ಗೆ ಹೇಳ್ಕೊಡ್ತಾರ ಅಂತ ನನಗೆ ನಾನೇ ಅಂದ್ಕೊಳ್ತಾ ಇದ್ದಿದ್ದೆ ಸರ್. ನನಗಲ್ಲಿ ಹೋಗಿ ನೋಡಿದ್ಮೇಲೆ ಒಂಥರ ಎಲ್ಲ, ಆಮೇಲೆ ರೈತರುಗಳು ಪ್ರತಿಯೊಬ್ಬರೂ ಒಂಥರ ಮುಕ್ತವಾಗಿ ಬೆರೆತು ಅವ್ರಿಗೆ ಏನೇನು ಕೇಳೋದಿರುತ್ತೆ ಅಥವಾ ಇದನ್ನು ಮಾಡಿ ಈ ಥರ ಆಗಲಿಲ್ಲ ಅನ್ನೋದೆಲ್ಲ ಇರುತ್ತೆ ಸರ್ ಅವ್ರ ಹತ್ರ. ಈಗ ಒಂದು ಒಂದು ರೇಷ್ಮೆ ಬೆಳೆ ಬೆಳೆದಿರ್ತಾರೆ ಒಬ್ಬರು, ಕೋಳಿ ಪ್ರತಿಯೊಂದು ಸರ್ ಅವ್ರವ್ರ ಸಾಗಾಣಿಕೆ ನಾನಾ ಥರ ಸಾಗಾಣಿಕೆ ಅದು ಇದು ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಎಲ್ಲ, ಇದು ತಪ್ಪಾಗಿರುತ್ತೆ ನನ್ನ ಕಡೆಯಿಂದ ಇದು ಸರಿ ಮಾಡಬೇಕಿತ್ತು ಅನ್ನೋದೆಲ್ಲ ಅವ್ರವ್ರಿಗೆ ಮನ ಮುಟ್ಟೋ ಥರ ಚೆನ್ನಾಗಿ ಪ್ರತಿಯೊಂದು ವಿಚಾರನೂ ತಿಳಿಸ್ಕೊಡ್ತಾರೆ ಸರ್. ಆಮೇಲೆ ರೈತರು ಎಷ್ಟೇ ಈಗ ಒಂದು ನೀರು ಆಯಿಸೋದ್ರಿಂದ ಹಿಡಿದು ಔಷಧಿ ಹೊಡೆಯೋದ್ರಿಂದ ಹಿಡಿದು ಉಪ್ಪು ಯಾವ ಟೈಮು ಯಾವ ಉಪ್ಪನ್ನ ಯಾವ ಬೆಳೆಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇವರು ಎಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ಅವರು ತುಂಬ ಸಮಾಧಾನವಾದ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಇವರಿಗೆ ಇವರಿಗೆ ಅಂತಲ್ಲ ಯಾರು ಏನು ಕೇಳಿದ್ರು ಅನ್ನೋದನ್ನ ಸ್ಪಷ್ಟ ಮಾಡಿಕೊಂಡು ಹೇಳ್ಕೊಡ್ತಾರೆ ಸರ್. ಸರ್, ಸಾಂಸ್ಥಿಕ ತರಬೇತಿ ಒಂದು ಭಾಗ ಆದರೆ ನಾವು ಹೊರಾವರಣ ತರಬೇತಿಗಳನ್ನು ಕೂಡ ಮಾಡ್ತೀವಿ. ಅಂದರೆ ಎಲ್ಲ ರೈತರು ನಮ್ಮಲ್ಲೇ ಬಂದು ತರಬೇತಿನ ತಗೊಳ್ಳಿಕ್ಕೆ ಸಾಧ್ಯ ಇರಲ್ಲ. ಸೊ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಿಂದ ನಾವು ಹೊರಾವರಣಗಳ ತರಬೇತಿನೇ ನಾವು ಲಾಸ್ಟ್ ಟೈಮ್ ಜಾಸ್ತಿ ಮಾಡಿರೋದು. ಈಗಲೂ ಕೂಡ ನಮ್ಮ ಎಲ್ಲ ಹೋಬಳಿಗಳಲ್ಲೂ ಕೂಡ ಏನು ಶಿಫಾರಸು ಆಧಾರಿತ ರಸಗೊಬ್ಬರ ತರಬೇತಿಗಳನ್ನ ಏನು ಅದು ಏನು ಜಿಲ್ಲಾಡಳಿತದಿಂದಾಗಿರ್ಬೋದು ಅಥವಾ ನಮ್ಮಿಂದಾಗಿರ್ಬೋದು ನಮ್ಮ ಎಲ್ಲ ಹೋಬಳಿಗಳಲ್ಲೂ ಕೂಡ ನಾವು ತರಬೇತಿನ ಮಾಡಿದ್ದೀವಿ. ಮತ್ತು ಜೊತೆಗೆ ನಮಗೆ ಹೊರಾವರಣೆ ಹೋದಾಗ ಅಲ್ಲಿ ರೆಸ್ಪಾನ್ಸ್ ಅಲ್ಲಿ ಹಳ್ಳಿಯಲ್ಲೇ ಇರ್ತಾರೆ ರೈತರು. ಸೊ ಅವರು ಬಂದು ತರಬೇತಿಯನ್ನು ಕೇಳುವಂಥದ್ದು ಆ ಥರ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರಿಗೂ ಈಸಿ ಆಗುತ್ತೆ. ಮತ್ತು ಇಲ್ಲಿದ್ದರೆ ಅವ್ರಿಗೆ ಯಾವತ್ತು 4 ಗಂಟೆ ಆಗ್ತಿದ್ದಂಗೆ ಅವ್ರಿಗೆ ಹಸು ಜ್ಞಾಪಕ ಆಗ್ತಿರುತ್ತೆ. ಪ್ರತಿ ತರಬೇತಿಗೆ ಬಂದಾಗಲೂ ನಮ್ಗೆ ಅದೊಂದು ಕನ್ಸ್ಟ್ರೆಂಟ್ ಇದೆ. ಸೊ ನಾವು ಹೊರಾವರಣ ತರಬೇತಿಗಳನ್ನ ಇವಾಗ ಹೆಚ್ಚು ಮಾಡ್ತಾ ಇದ್ದೀವಿ ಸರ್. ಅವ್ರ ಹಳ್ಳಿಗೆ ಹೋಗ್ತೀವಿ, ಅಲ್ಲೇ ಅವರು ಏನು ಬಂದು ತರಬೇತಿಯನ್ನು ಪಡ್ಕೊಳ್ಳೋಂಥ ತರಬೇತಿಗಳೇ ಇವಾಗ ಜಾಸ್ತಿ ಆಗ್ತಾ ಇದೆ ಸರ್. ನಮ್ಗೆ ಅದು ಜಾಸ್ತಿ ಎಫೆಕ್ಟಿವ್ ಅನಿಸುತ್ತೆ ಫಾರ್ಮರ್ಸ್ ಅಲ್ಲಿ ನಾವು ಹೋಗಿ ತರಬೇತಿ ಕೊಡುವಂಥದ್ದು. ಈ ಒಂದು ವರ್ಷದಲ್ಲಿ ಎಷ್ಟು ತರಬೇತಿಯನ್ನು ಕೊಡಬೇಕು ಅಂತ ಏನಾದ್ರು ಇರುತ್ತಾ ನಿಮ್ಗೆ, ಅಥವಾ ಯಾವ ರೀತಿ ನಿಮ್ಮ ಶೆಡ್ಯೂಲ್ನ ಪ್ಲಾನ್ ಮಾಡ್ತೀರಾ ಸರ್? ಇವಾಗ ನಮಗೆ ನಮ್ದು ಆಕ್ಷನ್ ಪ್ಲಾನ್ ಇರುತ್ತೆ ಸರ್. ನಾವು ವಿವಿಧ ವಲಯಗಳಲ್ಲಿ ಅಂದರೆ ಬೇರೆ ಬೇರೆ ಯೋಜನೆಗಳಲ್ಲಿ ನಾವು ತರಬೇತಿಯನ್ನು ಮಾಡುವಂಥದ್ದಿರುತ್ತೆ. ಅದು ರಾಜ್ಯ ವಲಯ ಆಗಿರ್ಬೋದು ಅಥವಾ ಕೇಂದ್ರ ಯೋಜಿತ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಆಗಿರ್ಬೋದು ಅಥವಾ ಅಟಲ್ ಭುಜಲ್ ಯೋಜನೆ ಆಗಿರ್ಬೋದು ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಆಗಿರ್ಬೋದು. ನಾವು ಎಷ್ಟು ತರಬೇತಿಗಳನ್ನ ಮಾಡಬೇಕು ಅಂತ ಏನೇನು ಆ್ಯಾವ್ರೇಜು ಇಂತಿಂಥ ಸ್ಕೀಮಲ್ಲಿ ಅನುದಾನದ ಲಭ್ಯತೆ ಮೇರೆಗೆ ನಾವು ತರಬೇತಿಗಳನ್ನ ನಾವು ಪ್ಲಾನ್ ಮಾಡ್ಕೋತೀವಿ ಸರ್. ಸರಿಸುಮಾರು ಲಾಸ್ಟ್ ಟೈಮ್ ನಾವು 55 ತರಬೇತಿಗಳನ್ನ ಮಾಡಿದ್ವಿ. 25-26 ಸಾಲಿಗೆ ನಾವು 112 ತರಬೇತಿಗಳಿಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಅದರಲ್ಲಿ ಮ್ಯಾಕ್ಸಿಮಮ್ ಹೊರಾವರಣ ತರಬೇತಿಗಳೇ ಜಾಸ್ತಿ ತರಬೇತಿಗಳನ್ನು ಅದನ್ನು ಸೇರಿ ಸರ್ ಡಿಎಟಿಸಿ ಶುರು ಮಾಡಿದೆ. ಹೌದೌದು ಸರ್. ಹೇಗೆ ಅನ್ಸುತ್ತೆ ನಿಮಗೆ ಆನ್ಲೈನ್ ಸರ್? ಆನ್ಲೈನ್ ತರಬೇತಿ ಅಂತ ಅಂದಾಗ ಮುಂಚೆಯಿಂದ ತಮಗೆ ಗೊತ್ತು ಕೊರೋನಾ ಟೈಮಿಂದ ನಾವೆಲ್ಲ ಆನ್ಲೈನ್ ಆಗ್ಬಿಟ್ಟಿದ್ದೀವಿ. ಸೊ ಆನ್ಲೈನ್ ತರಬೇತಿಗಳು ಅಂತ ಬಂದಾಗ ಪಾರ್ಟಿಸಿಪೆಂಟ್ಸ್ ನಾವೆಲ್ಲ ಗ್ರೂಪ್ಗಳಲ್ಲೂ ಹಾಕಿರ್ತೀವಿ. ನಮ್ಮ ಗ್ರೂಪ್ಗಳಲ್ಲಿ ಹಾಕಿದಾಗ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಯಾರು ಅವ್ರು ಫ್ರೀ ಇರ್ತಾರೆ ಅದು ಒನ್ ಅವರ್ ತರಬೇತಿ ರಿಸೋರ್ಸ್ ಪರ್ಸನ್ಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಕೆಲವು ರಿಸೋರ್ಸ್ ಪರ್ಸನ್ಸ್ ಬಂದಾಗ ಪಾರ್ಟಿಸಿಪೆಂಟ್ಸ್ 60-70 ಹೋಗ್ತಾರೆ. ಚೆನ್ನಾಗಿ ಪಾರ್ಟಿಸಿಪೇಷನ್ಸ್ ಇದೆ ಸರ್. ಮಿನಿಮಮ್ ಅಂದರೆ 30-40 ಫಾರ್ಮರ್ಸ್ ಅಂತೂ ಮಿನಿಮಮ್ ಇದ್ದೇ ಇರ್ತಾರೆ. ಮತ್ತು ನಮ್ಮ ಕೃಷಿ ಸಖಿಯರು ಏನಿರ್ತಾರೆ ಅವರಂತೂ ಆನ್ಲೈನ್ ತರಬೇತಿನ ಕಂಪಲ್ಸರಿ ಅಟೆಂಡ್ ಆಗೇ ಆಗ್ತಾರೆ ಸರ್. ಮೇಡಮ್, ನೀವು ಆನ್ಲೈನ್ ತರಬೇತಿ ಯಾವ್ದಾದ್ರು ಭಾಗವಹಿಸಿದ್ರ ಸರ್? ನಮ್ಮ ಗ್ರೂಪಲ್ಲ ನಾನು ಆ್ಯಡ್ ಮಾಡಿದ್ದಾರೆ. ಪ್ರತಿಯೊಂದು ವಿಚಾರ ಬರ್ತಿರುತ್ತೆ, ಆನ್ಲೈನ್ನಲ್ಲಿ ಅಟೆಂಡ್ ಮಾಡಿದ್ದೀನಿ. ಹೌದಾ? ಅಂದರೆ ನೋಡಿ, ವಿದ್ಯಾವಂತರು ಹೆಚ್ಚು ಹೆಚ್ಚು ವ್ಯವಸಾಯದಲ್ಲಿ ತೊಡಗಿಸ್ಕೊಂಡಾಗ ಹೊಸ ತಾಂತ್ರಿಕತೆಗಳನ್ನು ಜಮೀನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಏನೋ ಒಂದು ಬದಲಾವಣೆ ತರ್ತಾ ಇದ್ದೀವಿ, ಒಂದು ಬದಲಾಗಬಹುದು ಅನ್ನೋವಂತಹ ಒಂದು ಆಶಯ ಬರುತ್ತೆ ಅಲ್ವೇ ನಮ್ಮ. ಈಗ ನಿಮ್ಮ ತಾಯಿ ಇದ್ದಂಗೆ ನೀವಿಲ್ಲ, ನೀವಿದ್ದಂಗೆ ನಿಮ್ಮ ಮಕ್ಕಳಿರಲ್ಲ, ಆ ಥರ ಅಲ್ವಾ? ಓಕೆ. ಈಗ ನಿಮ್ಮ ಮಕ್ಕಳಿಗೂ ವ್ಯವಸಾಯದಲ್ಲಿ ಆಸಕ್ತಿ ಇದೆಯಾ? ಮಧ್ಯೆ ಈ ಥರ ಹಿಂಗೆ ಅಂದರೆ ಓದ್ತಿದಾರಲ್ವಾ ಸರ್, ಇನ್ನು ಕಂಪ್ಲೀಟಾಗಿ ಏನೂ ತೊಡಗಿಸ್ಕೊಂಡಿಲ್ಲ. ಮಧ್ಯೆ ಈ ಥರ ಕರ್ಕೊಂಡೋಗಿ ಅಟ್ಲೀಸ್ಟ್ ಜ್ಞಾನ ಸ್ವಲ್ಪ, ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗೇನೆ ಎಲ್ಲ ಗೊತ್ತಾಗ್ಬಿಡ್ಬೇಕು, ಕಲ್ತ್ಬಿಡ್ಬೇಕು ಅನ್ನೋದೇನೇನು ಇರಲ್ಲ. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ ಸರ್, ಅಲ್ವಾ? ತುಂಬ ದೊಡ್ಡ ಪ್ರಮಾಣದಲ್ಲಿ ಏನಿಲ್ಲ, ಸ್ವಲ್ಪ ಸ್ವಲ್ಪ. ಓಕೆ. ಅಂದರೆ ನಿಮಗೆ ಅನಿಸುತ್ತಮ್ಮ ನೀವು ಕಲ್ತ್ರೆ ಒಂದಷ್ಟು ಬದಲಾವಣೆ ಸಾಧ್ಯ ಆಗುತ್ತೆ ಅಂತ? ಆಗುತ್ತೆ ಸರ್, ಖಂಡಿತ ಖಂಡಿತ ಆಗುತ್ತೆ. ಈಗ ನಿಮಗೆ ಮುಂದಿನ ದಿನದಲ್ಲಿ ಏನು ಮಾಡಬೇಕು ಅನ್ನೋ ಒಂದಷ್ಟು ಕಲ್ಪನೆಗಳಿದೆ, ಕನಸುಗಳಿದೆ? ಇವಾಗ ಸದ್ಯದ ಕನಸು ಇವಾಗ ಏನಂದ್ರೆ ಬಾಳೆ ಮತ್ತೆ ಅಡಿಕೆ ಮಾಡೋದು ಅನ್ನೋದು ತಲೆಗೆ ಬಂದಿದೆ. ಆಕ್ಚುಲಿ ಅದನ್ನ ಕೈಗೊಂಡು ಬಿಟ್ಟಿದ್ದೀವಿ. ಅದಾದ ನಂತರ ಮತ್ತೆ ಒಂದ್ಸಲ ಹೂ ಟ್ರೈ ಮಾಡುವ ಅನ್ನೋದು ಮನಸ್ಸಲ್ಲಿದೆ ಸರ್. ಯಾವ ಹೂ ಬೆಳಿಬೇಕು ಅಂತ ಸರ್? ಚೆಂಡು ಮಲ್ಲಿಗೆ ಹಾಕಿದ್ವಿ ಮೊದ್ಲೇ, ಇವಾಗ್ಲೂ ಸೇಮೇ ಇರೋದು ತಲೆಯಲ್ಲಿ. ಅದು ಬಿಟ್ಟರೆ ಸಾವಂತಿಗೆ ಹಾಕುವ ಅಂತ. ಆಮೇಲೆ ಎರಡೇ ಸದ್ಯಕ್ಕೆ ಸದ್ಯಕ್ಕೆ ಸರ್ ಅಡಿಕೆ ಬಾಳೆ ಆಮೇಲೆ ಹೂವು ಎರಡು ಬೆಳೆದು ಬಿಡ್ತೀರಿ, ಅದೇನ್ ಕಷ್ಟ ಇಲ್ಲ. ಆಮೇಲೆ ಮುಂದೆ ಏನ್ ಮಾಡ್ತೀರಿ? ಕಷ್ಟ ಅಂತ ಏನಿಲ್ಲ ಸರ್, ಕಷ್ಟ ಇರುತ್ತೆ. ಅಲ್ಲಮ್ಮ ಎರಡನ್ನು ಸುಲಭ ಬೆಳಿಬಹುದು, ಬೆಳೆದು ಬಿಡ್ತೀರಿ ಆಮೇಲೆ ಏನು ಅಂತ ಕೇಳಿದೆ. ಇಲ್ಲ ಸರ್, ನೆಕ್ಸ್ಟ್ ನೆಕ್ಸ್ಟ್ ಅದು ಅಲ್ಲೇ ಸ್ಟಾಪ್ ಆಗೋದಿಲ್ವಲ್ಲ ಸರ್, ನೆಕ್ಸ್ಟು ಏನಾದರೂ ವಿಚಾರ ಬರ್ತಿರುತ್ತೆ, ಇನ್ನೇನಾದರೂ ವಸ್ತಾಗಳು ಅಳವಡಿಸ್ಕೊಳ್ಳುವ ಅಂತ ಇದೆ ಸರ್ ಸದ್ಯದ್ದು ಹೇಳಿದ್ದು ನಾನು ಇವಾಗ. ಓಕೆ, ಅಂದರೆ ನಿಮಗೆ ಇವರು ಒಂದು ಆಫರ್ ಕೂಡ ಕೊಡ್ತಾ ಇದ್ದಾರೆ, ಅಂದರೆ ನಿಮಗೇನಾದರೂ ವಿಶೇಷವಾದ ತರಬೇತಿ ಬೇಕು ಅಂದರೆ ಇವ್ರನ್ನ ಹೋಗಿ ಕೇಳಿದ್ರೆ ಅವ್ರ ತರಬೇತಿನೂ ಕೂಡ ಕೊಡ್ತಾರೆ. ಹೌದು ಸರ್, ನಮಗೇನಾದರೂ ಇನ್ಫಾರ್ಮೇಷನ್ ಅಥವಾ ಇದು ಇದ್ರ ಬಗ್ಗೆ ಇದನ್ನು ನಾವು ಇದನ್ನು ಮಾಡ್ಬೋದಾ ಅದ್ರ ಬಗ್ಗೆ ಏನಿದೆ ಅಂತ ವಿಚಾರ ಬೇಕಂದ್ರೆ ಅಲ್ಲೇ ನಿಯರ್ ಇದೆಯಲ್ಲ, ನಾವು ತಿಳ್ಕೊತೀವಿ. ಓಕೆ, ಮುಂಚೆ ಎಲ್ಲ ತರಬೇತಿ ಅನ್ನೋದು ಇಲಾಖೆ ಈ ಥರ ಬೇಕು ಅಂತ ತೀರ್ಮಾನ ಮಾಡ್ತಿತ್ತು, ಆದರೆ ಈಗ ಹಂಗಲ್ಲ ಅಲ್ವಾ ಮೇಡಮ್? ಇಟ್ ಈಸ್ ಟೈಲರ್ ಮೇಡ್, ಅಂದರೆ ಜನರಿಗೆ ಏನು ಅಗತ್ಯ ಇದೆ ಆ ವಿಚಾರದ ಮೇಲೆ ತಾವು ತರಬೇತಿಯನ್ನು ಕೊಡ್ತೀವಿ. ಸರ್, ನಾವು ಆ್ಯಕ್ಚುಲಿ ಈಗ ಮಹಿಳೆ ಅಂತ ಬಂದಾಗ ನಮ್ಮ ತರಬೇತಿ ಕೇಂದ್ರದಲ್ಲಿ ಮುಷಿ ನಾವು ಅದು ಮಹಿಳೆ ಆಗಿರೋದ್ರಿಂದ ಜಾಸ್ತಿ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ಅಂತಲೂ ಎಲ್ಲೋ ಒಂದು ಕಡೆ ಅನಿಸುತ್ತೆ. ನಾವು ಕಳೆದ ನಾವು ಏನು March 8 ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು ಟ್ರೈನಿಂಗ್ ಇಟ್ಕೊಂಡಿದ್ವಿ ಸರ್, ಮೌಲ್ಯವರ್ಧನೆಯಲ್ಲಿ ಮಹಿಳೆ ಅಂತೇಳಿಬಿಟ್ಟು. ಅದು ತುಂಬ ಚೆನ್ನಾಗಿ ಮೂಡಿಬಂತು ಸರ್, ತುಂಬ ಜನ ಆಸಕ್ತ ಮಹಿಳೆಯರು ಆ ಮೌಲ್ಯವರ್ಧನೆಗೆ. ಕೆಲವರಿಗೆಲ್ಲ ಗೊತ್ತಿರಲ್ಲ ಲೇಬಲಿಂಗ್ ಆಗಲಿ ಪ್ಯಾಕಿಂಗ್ ಆಗಲಿ ಇದಕ್ಕೆಲ್ಲ ಇಲಾಖೆಯಲ್ಲಿ ಸಹಾಯಧನ ಇದೆ ಅಂತ ಗೊತ್ತಿರಲಿಕ್ಕಿಲ್ಲ, ಮತ್ತು ಅದನ್ನು FSSI ಪರ್ಮಿಷನ್ಸ್ ತೊಗೊಳ್ಳೋದು ಹೇಗೆ ಅನ್ನೋದು ಗೊತ್ತಿರಲ್ಲ. ಇವೆಲ್ಲ ಸಬ್ಜೆಕ್ಟ್ಸ್ನ ಇನ್ಕ್ಲೂಡ್ ಮಾಡಿ ಅವ್ರಿಗೊಂದು ತರಬೇತಿಯನ್ನು ಕೂಡ ನೀಡಿದ್ವಿ. ಮತ್ತು ಯಾರು ಮೌಲ್ಯವರ್ಧನೆ ಆಲ್ರೆಡಿ ತೋರಿಸ್ಕೊಂಡಿದ್ದಾರೆ ಅವ್ರಿಗೊಂದು ಚಿಕ್ಕ ಅವ್ರನ್ನೇ ಕರೆಸಿ ನಾವು ಅವ್ರಿಗೆ ತರಬೇತಿಯನ್ನು ನೀಡಿದ್ವಿ. ಅವ್ರಿಗೊಂದು ಚಿಕ್ಕ ಪ್ರೋತ್ಸಾಹ ಅಂದರೆ ಅವ್ರನ್ನ ಪಾರ್ಟಿಸಿಪೇಷನ್ಸ್ನ ಇಂಪ್ರೂವ್ ಮಾಡಿ ಸೊ ದಟ್ ನಮಗೆ ಇನ್ನಷ್ಟು ಮಹಿಳೆಯರು ಹೆಚ್ಚಿಗೆ ಬರಬೇಕು ಅನ್ನೋ ಕಾರಣಕ್ಕೆ ಅವ್ರ ಮೂಲಕವೇ ನಾವು ಮಾಹಿತಿಯನ್ನ ನೀಡಿದ್ವಿ ಸರ್. ಮೇಡಮ್ ಹೇಳಿ, ಈಗ ನಿಮ್ಮ ಬೇಸಾಯದ ಬದುಕು ಮತ್ತು ತರಬೇತಿ ಕೇಂದ್ರ ಮತ್ತು ಪಕ್ಕದಲ್ಲೇ VC ಫಾರಂ ಇದೆ, ಸೊ VC ಫಾರಂಗೂ ಹೋಗ್ಬೋದು, ಕೃಷಿ ಕಾಲೇಜ್ಗೂ ಹೋಗ್ಬೋದು, ಏನನ್ಸುತ್ತೆ ತಮಗೆ? ಒಂಥರ ನಾವು ಅದೃಷ್ಟವಂತರು ಅನಿಸುತ್ತೆ ಸರ್. ಪಕ್ಕದಲ್ಲಿ ಎಲ್ಲ ವಿಚಾರಗಳಿದ್ರು ನಮಗೆ ಒಂಥರ ಇದ್ದೂ ಏನು ಇಲ್ಲ ಅನ್ನೋ ಥರ, ಈಗಲೂ ಎಲ್ಲರಿಗೂ ಅಲ್ಲಿ ಗೊತ್ತು, ಅಲ್ಲಿ ಹೋಗಿ ತಿಳ್ಕೊಬೋದು ಅನ್ನೋದೇನು ವಿಚಾರ. ಇವಾಗ ಆಲ್ಮೋಸ್ಟ್ ಎಲ್ಲ ರೈತರು ಅಪ್ಡೇಟ್ಸ್ ಸರ್, ಇವಾಗ ವಿಚಾರ ನೀವು ಹೇಳ್ದಂಗೆ ಏನು ಬೇಕಾದ್ರೂ ಹೋಗಿ ಡೈರೆಕ್ಟು ಅವ್ರಿಗೇನು ವಿಚಾರ ತಿಳ್ಕೊಂಡು ಬರೋದು ಆ ಥರದ್ದೆಲ್ಲ ಇದೆ ಸರ್. ವ್ಯವಸಾಯ ಅಂತ ಬಂದಾಗ ನಿಮಗೆ ಗೊತ್ತಲ್ಲ ಸರ್ ಇವತ್ತಿನ ರೈತನ ಪರಿಸ್ಥಿತಿ ಎಲ್ಲ ನಡೀತಿದೆ ಹಾಗೇನೆ. ಅಂದರೆ ಈಗ ಕುಟುಂಬದಲ್ಲಿ ನೀವು ನಿಮ್ಮ ಯಜಮಾನರು ನಿಮ್ಮ ಹಿರಿಯರು ಎಲ್ಲ ಕೂತು ಚರ್ಚೆ ಮಾಡಿ ಇಂತಿಂಥದ್ದು ಬೆಳಿಬೇಕು ಅನ್ನೋದೇನಾದರೂ ವಾತಾವರಣ ಇರುತ್ತಾ? ಹಾಗೆ ಇತ್ತು ಸರ್, ಇವಾಗ ಒಂದು 4-5 ಇಯರ್ಸಿಂದ ಬ್ಯಾಕು ಅದೇ ಥರನೇ ಮನೆಯಲ್ಲಿ ನಮ್ಮ ತಾತ ಇದ್ರಲ್ಲ, ಅವರು ಪ್ರತಿಯೊಂದು ಹಿಂಗೆ ಏನು ಎತ್ತ ಅಂತೆಲ್ಲ ಪ್ರತಿಯೊಂದು ಹೇಳ್ತಿದ್ರು, ಅದಕ್ಕೆ ತಕ್ಕಂತೆ ನಮ್ಮ ಮನೆಯವರು ಮಾಡ್ತಿದ್ರು. ಅವರು ನಿಮ್ಮ ಮಾತಿಗೂ ಅದರಲ್ಲಿ ಸರ್, ನಾನು ಅವಾಗ ಏನಂದರೆ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾ ಇದ್ವಿ ಸರ್, ನಮ್ಮ ಕಡೆಯಿಂದ ಇದನ್ನು ಹಿಂಗೆ ಸಜೆಸ್ಟ್ ಮಾಡ್ಬೋದು ಅನ್ನೋದೆಲ್ಲ ನಾನು ಸಡನ್ಲಿ ಹೇಳ್ತಿರಲಿಲ್ಲ, ಯಾಕಂದರೆ ಅವರಿಗೆಲ್ಲ ತುಂಬ ವಿಚಾರಗಳು ಗೊತ್ತಿರುತ್ತೆ, ನಂದು ಸರಿ ಇರುತ್ತಾ ಇರಲ್ವಾ ಅನ್ನೋದಕ್ಕೋಸ್ಕರ ನಾನು ಸಡನ್ಲಿ ಏನು ಮಾತಾಡ್ತಿರ್ಲಿಲ್ಲ. ಬಟ್ ಆದರೆ ಕೇಳಿಸ್ಕೊತಾ ಇದ್ದೆ ಸರ್ ವಿಚಾರಗಳನ್ನ. ಅವರು ತೀರೋದ್ರ ನಂತರ ಈಗ ನಮ್ಮ ಮನೆಯವರೇ ಸ್ವಂತ ಅವ್ರಿಗೆ ಏನನ್ಸುತ್ತೆ, ನಮ್ಮ ಚಿಕ್ಕಪ್ಪ ಒಬ್ರು ಇದ್ದಾರೆ ಚನ್ನೇಗೌಡ ಅಂತ. ಅಂದರೆ ಈಗ ನೀವು ಹೇಳ್ಬೋದು? ಇವಾಗಲೂ ಹೇಳ್ತೀನಿ ಸರ್, ಬಟ್ ಆದರೆ ಈಗಲೂ ನಮ್ಮ ಮನೆಯವರು ನಮ್ಮ ಚಿಕ್ಕಪ್ಪ ಮೀನ್ಸ್ ನಮ್ಮ ತಾತ ಇದ್ದಾರಲ್ಲ ಅವ್ರ ತಮ್ಮ, ಅವ್ರ ಹತ್ರ ಕೂತ್ಕೊಂಡು ಪ್ರತಿಯೊಂದೂ ಡಿಸ್ಕಷನ್ ಮಾಡಿಕೊಂಡೇ ಮಾಡ್ತಾರೆ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನು ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಆತ್ ಬೆಳೆಯಕತ್ತಿನಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ ಇದು ಭಾಳ ನಿನಗಿದು ಆಕತ್ತಿ ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆ ಅವರು ಬಂದು ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲ್ಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ವಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ ಈಗ ನನಗೆ ಬ್ಯಾಡ ಅಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ,